ಪ್ರಾಣ ಇತಿ ಪ್ರಾಣವಿದ. ಪ್ರಾಣ ಪ್ರಾಣವನ್ನು ಉಪಾಸನೆ ಮಾಡುವವರು ಆ ತತ್ವವನ್ನು ಪ್ರಾಣ ಎಂದೇ ಸ್ವೀಕರಿಸುತ್ತಾರೆ. ಪ್ರಾಣ ಅಂದರೆ ವಾಸ್ತವಿಕವಾಗಿ ತಟಸ್ಥೇಶ್ವರ ಅಥವಾ ಹಿರಣ್ಯ ಗರ್ಭ ಅಂತ ಹೇಳಲಾಗ್ತದೆ, ಅದು ತಪ್ಪು. ಇಲ್ಲಿ ಪ್ರಾಣ ಅಂದರೆ ಪ್ರಾಜ್ಞ ಅಂತ, ಪ್ರಾಣ ಅಂದರೆ ಪ್ರಾಜ್ಞ. ಹೀಗಾಗಿ ಪ್ರಾಣವಿದಃ ಪ್ರಾಜ್ಞ, ಪ್ರಾಜ್ಞನನ್ನ ತಿಳಿದವರು ಆ ಭಗವತ್ ತತ್ವವನ್ನು ಪ್ರಾಣ ಎಂದೇ ಭಾವಿಸುತ್ತಾರೆ. ಭೂತಗಳನ್ನು ಬಲ್ಲವರು ಭಗವತ್ ತತ್ವವನ್ನು ಭೂತಗಳೆಂದೇ ಭಾವಿಸುತ್ತಾರೆ. ಗುಣಗಳನ್ನು ನಂಬಿದವರು ಸತ್ವ ರಜಸ್ ತಮೋ ಗುಣ, ಆ ಗುಣಗಳ ಆಟ, ಆ ಗುಣಗಳಿಂದಲೇ ಸೃಷ್ಟಿ ಉತ್ಪತ್ತಿಯಾಗಿದೆ, ಆ ಗುಣಗಳಿಂದಲೇ ಈ ಸೃಷ್ಟಿಯು ಧರಿಸಲ್ಪಟ್ಟಿದೆ, ಆ ಗುಣಗಳಲ್ಲಿಯೇ ಈ ಸೃಷ್ಟಿಯು ಮತ್ತೆ ಲಯವಾಗುತ್ತದೆ, ಗುಣವೇ ಮುಖ್ಯ. ಆದ್ದರಿಂದ ಇವರು ಗುಣದ ಗುಣಾಕಾರ ಹಾಕುವವರಿದ್ದಾರೆ. ಇವರು ಆ ಭಗವತ್ ತತ್ವವನ್ನು ಏನೆಂದು ಗುರುತಿಸ್ತಾರೆ, ಗುಣಾಹ ಇತಿ ಗುಣತತ್ವ, ಗುಣಾಹ ಇತಿ ಗುಣತತ್ವವಿದ ಗುಣಾಹ ಇತಿ. ಇನ್ನು ತತ್ವಾನೀತಿ ಚ ತದ್ವಿದ. ಏನಪ್ಪ ಭಗವತ್ ತತ್ವ ಅಂದರೆ ಅದೊಂದು ತತ್ವಪ್ಪ, ನತ್ತು ಅಪರೋಕ್ಷತೆಯ ಅಷ್ಟೇ ನೀವು ಗುರುತು ಮಾಡ್ಕೊಡಿ. ಪರೋಕ್ಷತೆಯ ಪರೋಕ್ಷತೆಯ ತತ್ವ ಒಂದು ದೇವರಿದ್ದಾನೆ ಅನ್ನುವಂಥ ಆಸ್ತಿಕ್ಯ ಬುದ್ಧಿ, ಭಗವಂತ ಇದ್ದಾನೆ ಅಷ್ಟೇ ಅವ್ರದು, ಅವರು ಅವರ ಅವರ ಪ್ರಬುದ್ಧತೆ ಲೆವೆಲೇ ಅಷ್ಟು, ಅದಕ್ಕಿಂತ ಮೇಲೆ ಹೋಗೋದಿಲ್ಲ. ಆದರೂ ಕೂಡ ವೇದಾಂತ ಶಾಸ್ತ್ರವು ಅವರನ್ನು ಗೌರವಿಸ್ತದೆ, ಏಕೆಂದರೆ ಅಟ್ಲೀಸ್ಟ್ ಅವರು ನಾಸ್ತಿಕರಲ್ಲ, ಅವರು ನಾಸ್ತಿಕರಾಗಲಿಲ್ಲ. ಆಸ್ತಿಕ್ಯ ಬುದ್ಧಿ ಇದೆ, ಆಸ್ತಿಕ್ಯ ಬುದ್ಧಿಯಲ್ಲಿ ಅವರು ಹೇಳ್ತಿರಬಹುದು ಅದೊಂದು ತತ್ವ. ನಾವು ಅಂತೇವೆ, ಆವುದನ್ನು ಕಾಣದೊಡಂ ಅಳತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು. ಒಂದೊಂದು ವಿಚಿತ್ರ ಶಕ್ತಿ, ಅದನ್ನು ಈಶ್ವರ ಅಂತ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ ಅಂತ ಅರ್ಥ. ಸೊ ಈ ಪ್ರಕಾರ ಯಾರಿದ್ದಾರೋ ಅವರು ಆ ಭಗವತ್ ತತ್ವವನ್ನು ಹಾಗೆಯೇ ತಿಳಿತಾರೆ. ಪಾದ ಇತಿ ಪಾದವಿದಃ, ಪಾದ ಇತಿ ಪಾದ ಅನ್ನೋ ಶಬ್ದಕ್ಕೆ ಯಾವ ಶಬ್ದಕ್ಕೂ ವ್ಯಾಖ್ಯಾನ ಕೊಟ್ಟಿಲ್ಲ ಅವರಿಗೆ. ಕಾರಿಕ ಪಾದ ಕೊಟ್ಟರು, ಎಂತ ಹೇಳ್ತಾರೆ ಕಮೆಂಟ್ರಿನಲ್ಲಿ, ಪಾದ ಅಂದ್ರೆ ಇದು ವಿಶ್ವ ತೈಜಸ್ ಅಂತ. ಅದೇ ಪ್ರಥಮ ಪಾದ, ದ್ವಿತೀಯ ಪಾದ, ಅದಕ್ಕೆ ಅವರು ಕೂಡ ಕೊಟ್ಟಿದ್ರು ಅಥೆಂಟಿಕ್ ಪ್ರಮಾಣ ಇಲ್ಲ. ಗೊತ್ತಲ್ಲ, ಮಾಂಡುಕ್ಯದಲ್ಲಿ ಚತುಷ್ಪಾತ್, ಆತ್ಮ ಚತುಷ್ಪಾತ್, ನಾಲ್ಕು ಪಾದಗಳಿಂದ ಕೂಡಿದೆ. ಸೊ ಇವರ ಪ್ರಬುದ್ಧತೆ ಅಲ್ಲಿಗೆ ನಿಂತು ಬಿಡ್ತು. ಪಾದಗಳೇ ಆತ್ಮ, ತತ್ವ ಪಾದ, ಅಲ್ಲಿಗೆ ನಿಂತು ಬಿಡ್ತು. ಪಾದ ಇತಿ ಪಾದವಿಧ, ವಿಷಯ ಇತಿ ತದ್ವಿಧ. ಶಬ್ದ ಸ್ಪರ್ಶಾದಿಗಳು ವಿಷಯಗಳೇನಿವೆಯೋ ಆ ವಿಷಯಗಳು ಅಲ್ಲಿಗೆ ಅವು ನಿಂತುಕೊಂಡು. ಲೋಕ ಇತಿ ಲೋಕವಿದ್ಯ, ಊರ್ಧ್ವಲೋಕ ಅಧಲೋಕ, ಮಧ್ಯಲೋಕ, ಮಧ್ಯಮ ಲೋಕ, ಲೋಕ. ಆಮೇಲೆ ದೇವ ಇತಿ ಚ ತದ್ವಿಧ, ದೇವತೆಗಳು. ನೂರ ಎಂಟು ದೇವತೆಗಳನ್ನ ಭಗವಂತನು ಅನೇಕ ದೇವತಾ ಸ್ವರೂಪಗಳಲ್ಲಿ ಲಭ್ಯ ಇದ್ದಾನೆ. ಎಲ್ಲವೂ ಭಗವಂತನೇ. ಇತಿ ತದ್ವಿಧ ವೇದ ಇತಿ ವೇದವಿಧ, ಯಜ್ಞ ಇತಿ ಚ ತದ್ವಿಧ, ಭೋಕ್ತ ಇತಿ ಚ ಭೋಕ್ತೃ, ಭೋಕ್ತ ಇತಿ ಚ ಭೋಕ್ತೃವಿಧ, ಭೋಕ್ತ ಇತಿ ಚ ಭೋಕ್ತೃವಿಧ. ಬೇಕಾದ್ರೆ ಭೋಕ್ತಿ ಐತೆ ಅಂದ್ರೆ ಭೋಕ್ತೇತಿ ಚ ಭೋಕ್ತೃವಿಧ, ಭೋಜ್ಯಮಿತಿ ಚ ತದ್ವಿಧ, ಸೂಕ್ಷ್ಮ ಇತಿ ಸೂಕ್ಷ್ಮವಿಧ, ಸ್ಥೂಲ ಇತಿ ಚ ತದ್ವಿಧ, ಮೂರ್ತ ಇತಿ ಮೂರ್ತವಿಧ, ಅಮೂರ್ತ ಇತಿ ಚ ತದ್ವಿಧ. ವೇದಗಳನ್ನ ಅನುಸರಿಸುವಂತಹ ವೈದಿಕರು ಭಗವತ್ತತ್ವ ಅಂದ್ರೆ ವೇದಗಳ ಸ್ವರೂಪದಲ್ಲಿ ಇದ್ದಾನೆ. ಅವ್ರ ಲೆವೆಲ್ ಅಷ್ಟೇ, ಅಲ್ಲಿಗೆ ನಿಂತು ಬಿಡ್ತದೆ. ಅವರವರ ಶ್ರದ್ಧಾ, ಅವರವರ ತಿಳುವಳಿಕೆ, ಅವರವರ ಪ್ರಬುದ್ಧತೆ. ಯಾವಾಗ ನಾವು ಮೆಚುರಿಟಿ ಅಂತೀವಿ, ಪ್ರಬುದ್ಧತೆ ಅಂತೀವಿ, ಮುಖ್ಯವಾಗಿ ಇದರಲ್ಲಿ ಇವೆರಡೂ ಭಾವಗಳು ಸೇರ್ತವೆ. ಭಾವಗಳು, ತಿಳುವಳಿಕೆಗಳು, ಶ್ರದ್ಧಾ ಮತ್ತು ತಿಳುವಳಿಕೆ, ಶ್ರದ್ಧಾ ಪ್ಲಸ್ ತಿಳುವಳಿಕೆ, ಇವೆರಡೂ ವಿಕಸಿತವಾಗ್ತಾ ಹೋಗ್ತವೆ ದಿನ ದಿನಕ್ಕೂ. ಕೆಲವರು ತುಂಬ ಸ್ಲೋ ಆಗಿ ವಿಕಸಿತರಾಗ್ತಾರೆ, ಕೆಲವರು ಫಾಸ್ಟ್ ಆಗಿ ವಿಕಸಿತರಾಗ್ತಾರೆ. ಕೆಲವು ಸಾವಿರಾರು ಜನ್ಮ ತಗೋತಾರೆ, ಕೆಲವರು ಒಂದೇ ಜನ್ಮದಲ್ಲಿ ವಿಕಾಸವಾಗುವುದನ್ನ, ಅಭಿವ್ಯಕ್ತವಾಗುವುದನ್ನು ಕಂಡು ಬರ್ತದೆ. ಹೀಗೆ ಇವರ ಸೂಕ್ಷ್ಮತೆ, ಇವರ ಪ್ರಬುದ್ಧತೆ ಅಷ್ಟೇ, ನಿಂತು ಬಿಡ್ತಾರಲ್ಲಿ ವೇದಗಳೇ ಭಗವಂತ. ಅಷ್ಟಕ್ಕೆ ನೀವು ಯಾವಾಗ ಕಂಡೀಷನ್ ಆಗ್ಬಿಡ್ತೀರಿ, ಮುಂದೆ ವಿಚಾರ ಮಾಡಲಿಕ್ಕೆ ಮೈಂಡು ಓಪನ್ನೇ ಆಗುವುದಿಲ್ಲ. ಹೌದಲ್ಲ, ಯು ಆರ್ ಸೆಲ್ಫ್ ಕಂಡೀಷನ್ಡ್, ಅದು ಓಪನ್ ಅಪ್ ಆಗುವುದೇ ಇಲ್ಲ. ಇಲ್ಲಿ ಪೂಸ್ವಾಮಿ ಹೇಳ, ವೆನ್ ಯು ಕಮ್ ವಿತ್ ಓಪನ್ ಮೈಂಡ್, ವೆನ್ ಯು ಕಮ್ ವಿತ್ ಓಪನ್ ಮೈಂಡ್, ಇದು ಮೈಂಡ್ ಓಪನ್ಸ್ ಇಟ್ ದೆನ್ ಐ ಕ್ಯಾನ್ ಕಮ್ ವಿತ್ ಓಪನ್ ಮೈಂಡ್. ಮೈಂಡ್ ಡಸಂಟ್ ಓಪನ್, ತೆರೆಯಂಗೆ ಇಲ್ಲ, ಬಾಗಿಲನ್ನು ತೆರೆಯುವುದಿಲ್ಲ. ಅದು ಯಾಕೆ ತೆರೆಯುವುದಿಲ್ಲ, ಅಷ್ಟು ಕಂಡೀಷನ್ ಆಗಿರ್ತದೆ. ಯಜ್ಞ ಇದು ಚ ತದ್ವಿಧ, ಭಗವತ್ತತ್ವ ಅಂದ್ರೆ ಅವರ ದೃಷ್ಟಿಯಲ್ಲಿ ಯಜ್ಞ ಯಾಗ ಹೋಮಾದಿಗಳೇನಿವೆಯೋ ಇವು ಭಗವತ್ತತ್ವ. ಸಾಮಾನ್ಯದಲ್ಲಿ ನಿಮ್ಗೆ ಕಂಡು ಬರ್ತದೆ ಪೂಜೆ ಮಾಡೋದೇ ಅತಿ ದೊಡ್ಡ ಕಾರ್ಯ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದೇ ಅತಿ ಪ್ರಮುಖವಾದಂತಹ ಸಾಧನ. ಅಲ್ಲಿಗಲ್ಲಿಗೆ ನಿಂತು ಬಿಡ್ತಾರೆ, ಏನೋ ಸಾಧ್ಯ ಆದ್ರೆ ಒಂದೆರಡು ಹೂ ಕಿತ್ಕೊಂಡು ಹೋಗ್ರಿ, ಇನ್ನೂ ಸ್ವಲ್ಪ ಸಾಧ್ಯ ಆದ್ರೆ ಸ್ವಲ್ಪ ಇನ್ನ ನೈವೇದ್ಯಕ್ಕೆ ತಗೊಂಡು ಹೋಗಿ, ಹಣ್ಣು ಹಾಲು ತಗೊಂಡು ಹೋಗಿ, ಅಷ್ಟೇ ಮುಗಿದ್ ದಡದ್ ಭಗವತ್ತತ್ವ. ಅವರವರು ಅವರವರ ಶ್ರದ್ಧೆಗೆ ತಕ್ಕಂತೆ, ಅವರವರ ತಿಳುವಳಿಗೆ ತಕ್ಕಂತೆ, ಅವರವರದೇ ಆದಂತಹ ಭಗವತ್ತತ್ವವನ್ನು ನಿರ್ಧರಿಸ್ಕೋತಾರೆ. ಆವಾಗ ಅವರು ಅದನ್ನು ತಿಳಿದವರಾಗಿದ್ದಾರೆ, ಆ ತತ್ವವನ್ನು ತಿಳಿದವರಾಗಿದ್ದಾರೆ, ಈ ತತ್ವವನ್ನು ತಿಳಿದವರಾಗಿದ್ದಾರೆ, ಈ ತತ್ವವನ್ನು ತಿಳಿದವರಾಗಿದ್ದಾರೆ. ತಿಳಿದವರಾಗಿದ್ದಾರೆ ಅರ್ಥೇನೋ, ಅದರಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಇನ್ನು ಇನ್ನೇನು ಭೋಕ್ತ ಇಚ್ಛಿತ ಭೋಕ್ತೃವಿಧ, ಭೋಕ್ತೃವಿಧ, ಭೋಕ್ತೃವಿಧ ಅಂತಂದ್ರೆ ಈ ಪ್ರಪಂಚ ಇರೋದೇ ಭೋಗಕ್ಕ. ಈ ಸೃಷ್ಟಿ ನಮಗೆ ಲಭ್ಯ ಏನಿದೆ ಜೀವಭೂತ ರಾಶಿಗಳಿಗೆ, ಈ ಜಗತ್ತಿನ ಲಭ್ಯ ಇದೆ, ಈ ಪ್ರಪಂಚ ಇದು ಭೋಗಕ್ಕಾಗಿ ಇದೆ. ಪುರುಷಾರ್ಥದ ಜಿಜ್ಞಾಸವನ್ನು ಮಾಡುವಾಗ ಭೋಗಕ್ಕೂ ಲಭ್ಯ ಇದೆ, ಕರ್ಮಕ್ಕೂ ಲಭ್ಯ ಇದೆ. ಪುರುಷಾರ್ಥ ಸ್ವಾತಂತ್ರತೆಯಿಂದಾಗಿ ಕರ್ಮಕ್ಕೂ ಲಭ್ಯ ಇದೆ. ಮನುಷ್ಯನ ದೃಷ್ಟಿಯಿಂದ, ಸಕಲ ಜೀವರಾಶಿಗಳ ದೃಷ್ಟಿಯಿಂದ ಅರ್ಥ ಕಾಮಗಳಿಗೆ ಇದು ಲಭ್ಯ ಇದೆ. ಅದು ಇನ್ಕ್ಲೂಡಿಂಗ್ ಅಮೀಬಾ, ಅರ್ಥ ಕಾಮಗಳ ಪುರುಷಾರ್ಥಕ್ಕೆ ಇದು ಲಭ್ಯ ಇದೆ. ಮನುಷ್ಯನ ವಿಚಾರ ಮಾಡಿದ್ರೆ ಧರ್ಮಾರ್ಥ ಕಾಮಕ್ಕೆ ಇದು ಲಭ್ಯ ಇದೆ. ಮುಮುಕ್ಷುವಿನ ಜಿಜ್ಞಾಸದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ನಾಲ್ಕು ಪುರುಷಾರ್ಥಗಳು ಲಭ್ಯ ಇದೆ. ಯಾರಿಗೆ ಲಭ್ಯ ಇದೆ? ಈ ಜೀವ ಭೂತರಾಶಿಗಳು ಲಭ್ಯ ಇದೆ. ಆದ್ದರಿಂದ ಭೋಕ್ತೃವಿಧ ಭೋಜ್ಯಮಿತಿ ತದ್ವಿಧ. ದಿವಸ ಬರ್ತದೆ ಇಷ್ಟು ವಾಸನೆ ನೋಡಿದ್ರು ಹೋಗು ಹೋಗು ಕಳು ಹೋಗು ಹೋಗು ಹೋಗು ಈಗೇನಿಲ್ಲ ಹೋಗು ಹೋಗ ಕೈ ಮಾಡ್ಬೇಕೇನ ಈಗ ಹೋಗು. ಇನ್ನ ಭಗವಂತನು ಭೋಕ್ತೃ, ಭಗವಂತನ್ಯಾರು ಈ ಪ್ರಪಂಚವನ್ನ ಭೋಗಿಸುವವನು ಭಗವಂತ. ಭೋಗಿಸಲ್ಪಟ್ಟಂತ ಈ ಪ್ರಪಂಚ ಏನು? ಭೋಜ್ಯಂ. ಭೋಗಿಸುವವನು ಭೋಕ್ತೃ, ಅವನು ಭಗವತ್ತತ್ವ. ಏನನ್ನ ಭೋಗಿಸ್ತಾನೆ ಅದು ಭಗವತ್ತತ್ವ, ಭೋಜ್ಯಂ. ತದ್ವಿಧ ಯಾ ಬಿಡಿ ಸರ್, ನೀವು ಹೇಳೋದೆಲ್ಲ ತಪ್ಪು. ಹಾಗಾದ್ರೆ ಭಗವತ್ತತ್ವ ಅಂದ್ರೆ ಏನಪ್ಪ? ಸೂಕ್ಷ್ಮಂ, ಬಹಳ ರಹಸ್ಯವಾದದ್ದು. ಯಾಕೆ? ಅವ್ರ ತಿಳುವಳಿಕೆ ಅಷ್ಟೇ ಸೂಕ್ಷ್ಮ ವಿಧ. ಅತಿ ಸೂಕ್ಷ್ಮತೆಯನ್ನು ತಿಳಿದಂಥವ್ರವರು ಅವರು ಸೂಕ್ಷ್ಮ ವಿಧ. ಅವರಿಗೆ ಭಗವಂತ ಅಂತಂದ್ರೆ ಸೂಕ್ಷ್ಮ. ಸ್ಥೂಲ ಐತಿ ಚ ತದ್ವಿಧ. ಬಿಡಿ ಸರ್, ಸೂಕ್ಷ್ಮ ಅಲ್ಲ. ಇಷ್ಟು ದೊಡ್ಡ ಆಕಾಶ, ಇಷ್ಟು ದೊಡ್ಡ ಜಗತ್ತು, ಇಷ್ಟು ದೊಡ್ಡ ಪ್ರಪಂಚ, ಇಷ್ಟೊಂದು ನಾಮರೂಪಗಳು, ಹೇ ಅವನು ಸ್ಥೂಲ ವಿಧ. ಆ ಸ್ಥೂಲ, ಈ ಸ್ಥೂಲ ಸ್ಥೂಲತ್ವದಲ್ಲಿ ಸ್ಥೂಲತ್ವದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟವರು, ಸೂಕ್ಷ್ಮದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟವರು ಭಗವಂತನನ್ನ ಸೂಕ್ಷ್ಮ ಅಂತ ಗುರುತಿಸ್ತಾರೆ. ಸ್ಥೂಲದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟವರು ಭಗವಂತನನ್ನ ಸ್ಥೂಲ ಅಂತ ಗುರುತಿಸ್ತಾರೆ. ಇನ್ನ ಮೂರ್ತ ವಿಧ, ಮೂರ್ತ ವಿಧ. ಮೂರ್ತ ಅಂದ್ರೆ ಮ್ಯಾನಿಫೆಸ್ಟ್, ಅದರ ವಿರುದ್ಧ ಶಬ್ದ ಅಮೂರ್ತ, ಅನ್ಮ್ಯಾನಿಫೆಸ್ಟ್. ಮ್ಯಾನಿಫೆಸ್ಟ್, ಅನ್ಮ್ಯಾನಿಫೆಸ್ಟ್, ವ್ಯಕ್ತ, ಅವ್ಯಕ್ತ. ಏನ್ ಮಾಡ್ತಾರೆ ಇವರು? ಈ ಪ್ರಪಂಚ ಏನು ವ್ಯಕ್ತವಾದ ಪ್ರಪಂಚ ಇದೆ, ಇದೇ ಸತ್ಯ, ಅಲ್ಟಿಮೇಟ್ ಸತ್ಯಂ ಅಂತ ತಿಳಿದವರು ಆ ಭಗವತ್ತತ್ವವನ್ನು ಮೂರ್ತವನ್ನಾಗಿ ನೋಡ್ತಾರೆ. ಹೀಗಾಗಿ ಮೂರ್ತಿಗಳನ್ನು ಇಡ್ತಾರೆ, ಭಗವತ್ತತ್ವವನ್ನು ಮೂರ್ತ ಅಂತ ನೋಡ್ತಾರೆ, ಮೂರ್ತಿಗಳನ್ನಾಗಿ ಇಡ್ತಾರೆ. ಇನ್ನೊಬ್ರು ಈ ಮೂರ್ತವಾದ ಅಂದ್ರೆ ಕನ್ನಡದಲ್ಲಿ ಕರೆಕ್ಟ್ ಶಬ್ದ ಪ್ರಕಟ, ಪ್ರಕಟಿತವಾದ ಈ ಜಗತ್ತು ಏನು ನಮಗೆ ಇವತ್ತು ಲಭ್ಯ ಇದೆ ಈ ಜಗತ್ತು, ಇದು ಅಪ್ರಕಟಿತವಾದ ಭಗವತ್ ತತ್ವದಿಂದಲೇ ಬಂದದ್ದು. ಆದ್ದರಿಂದ ಭಗವಂತನು ಪ್ರಕಟವಾಗಿ ಬಿಟ್ಟಾನೆ, ಅಲ್ಲಿಗೆ ನಿಂತು ಬಿಡುತ್ತೆ. ಯಾವ ರೂಪದಲ್ಲಿ ಪ್ರಕಟವಾಗಿದ್ದಾನೆ? ಮೂರ್ತ ಜಗತ್, ಜಗತ್ತಿನ ರೂಪದಲ್ಲಿ. ಯಾರದು ಕಲಾ ಜಗತ್ತಿನ ರೂಪದಲ್ಲಿ, ನಾನಾ ರೂಪಗಳು, ನಾನಾ ನಾಮಗಳ ರೂಪದಲ್ಲಿ ಭಗವಂತನು ಲಭ್ಯನಾಗಿದ್ದಾನೆ. ಸ್ಥೂಲ ಇತಿ ಚ ತದ್ವಿಧ, ಮೂರ್ತ ಇತಿ ಚ ಮೂರ್ತವಿಧ, ಅಮೂರ್ತ ಇತಿ ಚ ಅಮೂರ್ತವಿಧ, ಕಾಲ ಇತಿ ಕಾಲವಿಧ, ದಿಶಃ ಇತಿ ಚ ತದ್ವಿಧ, ವಾದ ಇತಿ ವಾದವಿಧ, ಭುವನಾನೀತಿ ತದ್ವಿಧಃ ಮನ ಇತಿ ಮನೋವಿಧಃ ಬುದ್ಧಿರಿತಿ ಚ ತದ್ವಿಧಃ ಬುದ್ಧಿರಿತಿ ಚ ತದ್ವಿಧಃ ಚಿತ್ತಮಿತಿ ಚಿತ್ತವಿಧಃ ಧರ್ಮಾಧರ್ಮೌ ಚ ತದ್ವಿಧಃ ಕಾಲ ಇತಿ ಕಾಲವಿಧಃ ಕಾಲವನ್ನೇ ಪ್ರಾಮುಖ್ಯತೆಯಿಂದ ಯಾರು ಕಾಣ್ತಾರೋ ಅವರು ಭಗವಂತನನ್ನ ಕಾಲವಿದರು ಎಂದು ಗುರುತಿಸ್ತಾರೆ. ದಿಕ್ಕುಗಳನ್ನು ಪ್ರಾಮುಖ್ಯತೆಯನ್ನು ನೋಡಿದಾಗ ಭಗವಂತನನ್ನ ಏನಂತ ನೋಡ್ತಾರೆ, ಏನಂತ ನೋಡ್ತಾರೆ, ವಾಸ್ತು ವಾಸ್ತುವಿಧ ದಿಶಃ ವಾಸ್ತುವಿಧ ವಾಸ್ತು ಅಂತ ನೋಡ್ತಾರೆ. ಆ ದಿಕ್ಕು ಸರಿಯಲ್ಲ, ಈ ದಿಕ್ಕು ಸರಿ ಇದೆ, ಈ ದಿಕ್ಕು ಇಷ್ಟು ಮಾತ್ರ ಸರಿ ಇದೆ, ಮುಂದೆ ಈ ದಿಕ್ಕು ಸರಿ ಇಲ್ಲ, ಈ ದಿಕ್ಕು ಈ ಮಾತ್ರ ಯೋಗ ಇದೆ, ನಂತರ ಇದಕ್ಕೆ ಯೋಗ ಇಲ್ಲ, ಈ ದಿಕ್ಕಿಗೆ ಯೋಗ ಇಲ್ಲ. ಕುಬೇರ ಮೂಲಿಗೆ ಯಾವಾಗಲೂ ಯೋಗ ಇರ್ತದೆ, ಯಾವಾಗಲೂ ಯಜಮಾನರು ಇರೋ ಜಾಗ ಕುಬೇರ ಮೂಲಿ. ಯಾಕಂದ್ರೆ ದೇವ್ರನ್ನ ಇಡು, ತಪ್ಪೇನಿಲ್ಲ, ಕುಬೇರ ಮೂಲಿಗೆ ನಡೀತದೆ, ಎಲ್ಲದಕ್ಕೂ ಕುಬೇರ ಮೂಲಿ ನಡೀತದೆ. ಆಗ್ನೇಯ ಕುಬೇರ ಮೂಲಿ ಅಂದ್ರೆ ಆಗ್ನೇಯ ನೈರುತ್ಯ, ನೈರುತ್ಯ ಸರ್ ಆಗ್ನೇಯ ಹೊತ್ತು ಉರಿತದ ಅದನ್ನ ನೋಡ್ರಿ, ನಮ್ ಬೋರ್ವೆಲ್ ಹೊತ್ತಿ ಉರಿದದ ಒಣಗಿ ಹೋಗ್ಬಿಟ್ಟದ. ನಮ್ದು ಊರಿನ ಜನರಲ್ ಬೋರ್ವೆಲ್, ಅಮೆರಿಕದಾಗ ಇದ್ದಾಗ ಹೇಳಿದ ಬೋರ್ವೆಲ್. ಆದ್ರೂ ಅದಕ್ಕೆ ಕೆಲಸ ಬಂತಲ್ಲ, ಅರ್ಧ ಇಂಚು ನೀರು ಬರ್ತಾ ಇತ್ತು. ಅಲ್ಲ ಈಗ ಸಹಿತ ಈಗ ಸಹಿತ ಮೋಟರ್ ಅದಲ್ಲ, ಅದ್ರೂ ಪೂರ್ತಿದೆ ಮೋಟರ್ ಅದ ಇಲ್ಲ. ಅಗ್ನಿಯ ಮೂಲಿಗೆ ಬಾವಿ ಹಾಕಿದ್ರೆ ಒಣಗಿ ಹೋಗ್ತದೆ, ಬೋರ್ ಹಾಕಿದ್ರೆ ಆರೋಗ್ತದೆ. ಸೊ ಕೃಷಿ ನಾಟು ಎನಿಥಿಂಗ್ ನೂರ ಎಂಬತ್ತಡಿ ಅಷ್ಟೇ ಮಾಡಿ. ಹೌದು ಹೌದು, ಜಾಸ್ತಿ ಮಾಡಲೇ ಇಲ್ಲ. ಮನೆಗೆ ಹೊತ್ತು ಪೂರ್ತಿ ಈ ಕಡೆ ಇನ್ನೊಂದು ಹಾಕಿದ್ದಾರೆ. ಸೊ ಇವರು ವಾಸ್ತು ಅವರು ಭಗವತ್ ತತ್ವ ಏನಂತ ಗುರುತಿಸ್ತಾರೆ, ವಾಸ್ತು ದೇವ. ಕಾಲ ಐತಿ ಕಾಲವಿಧ, ದಿಶಾ ಐತಿ ತದ್ವಿಧ. ಇನ್ನ ವಾದ ಹಾಕೋರು ಇರ್ತಾರ, ಅವ್ರಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ತಳ ಇಲ್ಲ, ಬುಡ ಇಲ್ಲ, ಒಟ್ಟು ವಾದ ಮಾಡೋದೇ ಅವ್ರ ಧರ್ಮ. ನಮ್ಮಲ್ಲಿ ಯಾರು ಸ್ಟೂಡೆಂಟ್ ಇದ್ರು ಇವಳಿಗೂ ಕಣ್ ಕಾಣಾಗಿಲ್ಲ, ಪರವಿದ್ಯಾಗೂ ಕಣ್ ಕಾಣಾಗಿಲ್ಲ. ಬೆಂಗಳೂರಿಗೆ ಹೋದ ತಕ್ಷಣ ನನ್ನ ತಲೆ ಕೂದಲೆಲ್ಲ ಕಡಿಮೆ ಆಗಲು ಶುರುವಾದ. ಯಾಕಂದ್ರೆ ಇವರಿಬ್ಬರು ವಾದ, ಇಲ್ಲಿಟ್ಟಿದ್ದ ಅವ್ರು ತಗೊಂಡು ಎಲ್ಲಿಟ್ಟಾರೋ ಗೊತ್ತಿಲ್ಲ ಸ್ವಾಮಿ, ಇಲ್ಲಿಟ್ಟಿದ್ದೆ ಇವ್ರು ತಗೊಂಡೋಗಿರ್ತಾರೋ ಗೊತ್ತಿಲ್ಲ. ಇಬ್ಬರದ ವಾದ ಹಗಲು ರಾತ್ರಿ ವಾದ. ಯು ಡೋಂಟ್ ಬಿಲೀವ್ ಇಟ್, ದಿ ವೇ ದೇ ಯೂಸ್ ಟು ಕ್ವಾರಲ್ ಸೋ ಮಚ್, ನನಗೆ ಆಶ್ಚರ್ಯ ಆಗ್ತದೆ. ಅಲ್ಲ ಸತ್ರದ ಈಗ ಮಾತಾಡಲಿಕ್ಕೆ ಇಷ್ಟು ಮೇಲೆ ತಿಳ್ಕೋಬೇಕು, ನಾ ಸತ್ ಮೇಲೆ ಇನ್ನೇನು ಮಾತಾಡ್ತಾರೆ. ಸುಮ್ಮನೆ ಎದ್ರಾ ಬದ್ರ ನಾಟಕ ರೀ, ಎದ್ರಾ ಬದ್ರ ನಾಟಕ. ನಾ ಹೋದ ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಾರಿ ಜಗಳ ರೀ, ವಿಚಿತ್ರ ಜಗಳ, ಸಣ್ಣ ವಿಷಯ. ಸೌತೆಕಾಯಿಲ್ಲಿಟ್ಟಿಯ ಅವಳು ಇಟ್ಟದ್ದು ಕ್ಯಾರೆಟ್, ನಾ ಸೌತೆಕಾಯಿಲ್ಲಿಟ್ಟಿದ್ದೀನಿ, ನಾ ಸೌತೆಕಾಯಿ ತೊಗೊಂಡಿಲ್ಲ, ಕ್ಯಾರೆಟ್ ತೊಗೊಂಡಿದ್ದ, ಕ್ಯಾರೆಟ್ ಎಲ್ಲ ನಾ ಇಟ್ಟದ್ದು ಸೌತೆ. ಕೊನೆಗೆ ಆಮ್ ಸಾರಿ ಸುಮೇಧನ ಹೊರಗೆ ಹಾಕ್ಬೇಕಂತ. ಅವಳಿಗೆ ಹೊರಗೆ ಹಾಕಲಿಕ್ಕೆ ಕೆಲವು ಪಾಯಿಂಟ್ಸ್ ಏನಂದ್ರೆ, ಅವಳು ಮನೆ ಇದೆ ಅಂತ. ಅವಳು ದೀಕ್ಷಾ ತಗೊಂಡದ್ ನಿಜ, ಮತ್ತೆ ಸೇವಾನೂ ಮಾಡಿಕತ್ತಾಳೆ, ಮನೆ ಮನೆಗೆ ಹೋಗಿ ಭಗವದ್ಗೀತಾ ಚಾಂಟಿಂಗ್ ಎಲ್ಲ ಕಲಿಸ್ಕೊಡ್ತಾಳೆ. ನೂರಾರು ಜನ ಭಕ್ತರು ಇದ್ದಾರೆ, ನೋಡ್ಕೋತಾರೆ. ಆದರೂ ಕೂಡ ಮನೆಗೆ ಯಾಕೆ ಹೋಗ್ತೀಯ, ಸುಮ್ಮನೆ ಬಿಟ್ಟು ಎಷ್ಟು ವರ್ಷ ಆಗೋಯ್ತು, ಯಾಕೆ ಮನೆಗೆ ಹೋಗ್ತೀಯ ಅಂತ ನಾನು ತಡೆ ಹಿಡಿದಿದ್ದೆ. ಕೊನೆ ಕೈ ಮುಗಿಸಿ ಹೇಳಿದೆ, ನಿಮ್ಮ ಮನೆಗೆ ಹೋಗ್ಬಿಡು, ಅವ್ರ ಅಮ್ಮನಿಗೆ ಕರೆದೆ, ಮನೆಗೆ ಕರ್ಕೊಂಡು ಹೋಗ್ಬಿಡಿ ಇವಳಿಗೆ. ಇಲ್ಲ, ಅವಳು ಮನೆಗೆ ಬರಬೇಕು ಅಂತ ಹೇಳಿದಾಳೆ, ಬರ್ತಾಳೆ, ಕರ್ಕೊಂಡು. ಹಬ್ಬ ಆವಾಗಿನಿಂದ ಕೂದಲು ಚಿಗಿರ್ಲಿಲ್ಲ, ಆದ್ರೆ ಉದುರೋದು ಕಡಿಮೆ ಆಯ್ತು. ಎಷ್ಟು ಜಗಳ ರೀ, ನಮ್ ನೀವು ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಜಗಳ ಇಬ್ಬರು. ಎಂತೆಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಪ್ಪ, ದೇವರೇ ಭಗವಂತ ಎಷ್ಟರ ಶಕ್ತಿ ಕೊಡ್ತೀಯಪ್ಪ ನೀನು ಅಂತ ವಿಚಾರ ಒಂದು ಸಲ ಅನಿಸ್ತು ನನಗೆ. ಅವಳಂತಾಳೆ, ಇವಳು ಹೋದ್ಮೇಲೆ ಸ್ವಾಮೀಜಿ ಇಷ್ಟು ಮನಸ್ಸಿಗೆ ಆರಾಮ ಅನಿಸಿದ್ರೆ ಅಂದ್ರೆ ಮೂರ್ನಾಲ್ಕು ಕ್ಲಾಸ್ ಜಾಸ್ತಿ ಮಾಡಿಕತ್ತೀನಿ ಅಂತ. ಮಾಡುವ, ಇನ್ನು ಮೂರ್ನಾಲ್ಕು ಕ್ಲಾಸ್ ಜಾಸ್ತಿ ಮಾಡಿ ಯಾರು ಬೇಡ ಹೋತಾಳೆ. ಯಾಕೆ ವಾದ ವಿಧ, ಇವರೆಲ್ಲ ವಾದಕ್ಕನೇ ಮಹತ್ವ ಕೊಡುವರು. ಆ ಭಗವಂತನ ಏನಂತ ನೋಡಿದ್ರೆ ಅಲ್ಲಿಗೆ ನಿಂತು ಬಿಡೋದು ವಾದ. ಇವತ್ತಿಗೂ ಕೂಡ ಅವ್ರು ಬಿಡಿ, ಅವ್ರ ಲಿಸ್ಟ್ನೆಲ್ಲ ಮೈನಸ್ ಆಗ್ಬಿಟ್ರು. ಇವರು ಎಲ್ಲರ ಜೊತೆನೇ ಜಗಳ. ಹೋಗ್ಲಿ, ಬರೋದಾದ್ರೂ ಬಿಡ್ತಾಳ. ಹ್ಮ್ ಹ್ಮ್, ಕರೆಕ್ಟಾಗಿ ಅಲ್ಲಿ ಬೆಂಗಳೂರು ಕ್ಲಾಸಿಗೆ ಬಂದ್ಬಿಡ್ತಾ. ಬಂದ್ಮೇಲೆ ಜಗಳನೋ ಜಗಳ, ಜಗಳನೋ ಜಗಳ, ಎಲ್ಲರ ಹತ್ರ ಜಗಳ. ಸುಮೇಧ ಸಾಮಾಜಿಕೂ ಇಂಥ ಹೆಸರು, ಸೂದೆಲ್ಲ ಇಡ್ಬೇಕು. ಹ್ಮ್, ಇಡೀ ಹೆಸರುಗಳೆಲ್ಲ ಇಲ್ಲ ಇಲ್ಲ. ಹ್ಮ್, ಮಲಗುಂದ ಮಲಗುಂದ ಗುರುಕುಲದ ಎಲ್ಲ ಹೆಸರುಗಳು ಸೂದಿಂದ ಶುರುವಾಗುತ್ತೆ. ಸುವೇದ, ಸುವಿದ್ಯ, ಸುಮೇಧ, ಸುಬೋಧ, ಸುವಿಚಾರ, ಸುಶೀಲ, ಸುಶೀಲ ಯಾರು, ಸುಶೀಲ, ಸುಮನ, ಸುವಿದ್ಯ ಆಯ್ತಲ್ಲ, ಎಲ್ಲ ಸೂದಿಂದ ಶುರುವಾಗುತ್ತೆ. ಈಗ ಒಂದೆರಡು ನಾವು ಹುಡುಕಿದ್ರೆ ಮತ್ತೆ ಸೂದಾಗ ಹುಡುಕ್ಬೇಕು. ಅಯ್ಯೋ, ಹ್ಮ್, ಸುವೇದ ಅಂದ್ರೆ ಸುವೇದ, ಸುವೇದ, ಸುವೇದ, ಸುವೇದ, ಸುವಿದ್ಯ, ಸುವಿದ್ಯ ಆಗ್ಲಿಲ್ಲ, ಸುವಿದ್ಯ ಪರವಿದ್ಯ. ಸು ಆಯ್ತಾ, ಸು ವಾದ ಇತಿ ವಾದವಿಧ, ಭುವನಾನೀತಿ ತದ್ವಿಧ. ಈ ಪ್ರಪಂಚವನ್ನ, ಈ ಜಗತ್ತನ್ನ, ಈ ಜಗತ್ತನ್ನ ಭಗವಂತನ ವಾಸಸ್ಥಾನ, ಆದ್ರಿಂದ ಈ ಜಗತ್ತೇ ಭಗವಂತ. ಮನ ಇತಿ ಮನೋವಿಧ, ಮನಸ್ಸೇ ಬ್ರಹ್ಮ, ಮನಸ್ಸೇ ಆತ್ಮ. ಚಿನ್ನಾಂಶ ಸ್ಟಾಪ್ಸ್ ಇತ್ತು ಮೈಂಡ್, ಅದನ್ನು ಬಿಟ್ಟು ಮ್ಯಾಲೆ ಇರಂಗಿಲ್ಲ. ಈಗ ಇನ್ನು ಎಷ್ಟು ಹೆಜ್ಜೆರಿ, ಮುಂದಿನ ಹೆಜ್ಜೆನ ಆತ್ಮ. ಅಜ್ಞಾನ ತೆಗೆದ ಮನಸ್ಸು ಅಲ್ಲಿ ನಿಂತು ಬಿಡ್ತಾಳೆ, ಮುಗಿದಿತ್ತು, ಹೋಗಂಗಿಲ್ಲ. ಸಮಾಧಮ ಉಪಸ್ಥಿತಿ ಶಿಕ್ಷಾ ಶುದ್ಧ ಸಮಾಧಾನ ಶ್ರವಣ ಮನನ ಎಲ್ಲ ತಗೋತಾರೆ, ನಿಧಿಧ್ಯಾಸನ ಎಲ್ಲ ತಗೋತಾರೆ. ಆತ್ಮನ ಕಡೆಗೆ ಹೋಗಿ, ನಮ್ದು ಆರ್ಶುದ್ಯದಲ್ಲಿ ಏನೋ ಒಂದು ಚೂರು ಎಳಿ ಕೊಟ್ಟರೆ ಆತ್ಮನ ತಂಗ ತಗೊಂಡೋಗೇ ಕೇಳ. ಅವ್ರು ಯಾಕೆ ತಗೊಂಡೋಗೋದ್ರೆ ಅವ್ರ ಗುರುಗಳು ತಗೊಂಡೋಗ್ಲಿಲ್ಲ. ಬ್ರಹ್ಮಾಜಿ ಹೀಗಾಗಿ ಕನ್ನಡ ಬ್ರಹ್ಮಚಾರಿಗಳು, ಕನ್ನಡ ಸನ್ಯಾಸಿಗಳು ಈಗೇನಿದ್ದಾರೆ ಕರ್ನಾಟಕದೊಳಗೆ, ಚಿನ್ನಾಂಶದೊಳಗೆ ಅವರು ಮನಃ ಐತಿ ಮನೋವಿಧ. ನೀವು ಕೇಳಬಾರ್ದು ನೋಡ್ರಿ, ಮನೋವಿಧ ಅಂದ್ರೆ ಯಾರು ಸ್ವಾಮಿ ಇದನ್ನು ಅಥೆಂಟಿಕ್ ಆಗಿ ಹೇಳಬೇಕು. ನೀವು ಹೋಗಿ ಅವ್ರ ಕ್ಲಾಸಿಗೆ ಕೂತ್ಕೊಳ್ಳಿ, ಉಪನ್ಯಾಸ ಕೇಳ್ರಿ, ಅವ್ರ ಮೈಂಡ್ ದಾಟಿ ಏನಾದ್ರು ಬಂದಿದ್ರೆ ನನಗೆ ಬಂದು ಹೇಳ್ರಿ. ಅವರು ಕೋಲ್ ಹಿಡ್ಕೊಂಡು ಬರ್ತಾರ, ಓಡಿ ಬರ್ತಾರೆ, ಚುಸ್ತಾರ, ಮ್ಯಾಲ ತನಕ ಹೋಗ್ತಾರ, ಅದು ಕೋಲ್ ಬಿಡಂಗೆ. ಯಾಕಂದ್ರೆ ಮನೋವಿಧ, ಮನೋವಿಧ ಏನ್ ಮಾಡೋದು ಪಾಪ, ಹಂಗಿದ್ದಾರ ಅವರು. ಮನಃ ಐತಿ ಮನೋವಿಧ, ಇನ್ನೊಬ್ರು ಇದ್ದಾರೆ ಬುದ್ಧಿ ಐತಿ ಬುದ್ಧಿವಿಧ ತದ್ವಿಧ, ಬುದ್ಧಿ ಐತಿ ತದ್ವಿಧ, ಚಿತ್ತಮಿತಿ ಚಿತ್ತವಿಧ, ಧರ್ಮ ಧರ್ಮವು ಚ ತದ್ವಿಧ. ಧರ್ಮ ಧರ್ಮ ಸೂಕ್ಷ್ಮತೆ ಮಾಡಬೇಕು ಮಾಡಬಾರ್ದು, ಮುಟ್ಟಬೇಕು ಮುಟ್ಟಬಾರ್ದು, ಹೋಗ್ಬೇಕು ಹೋಗ್ಬಾರ್ದು, ಮಾತಾಡ್ಬೇಕು ಮಾತಾಡ್ಬಾರ್ದು, ಡೂಸ್ ಅಂಡ್ ಡೋನ್ಟ್ಸ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅದನ್ನೇ ದೇವರು ಅಂತ ತಿಳ್ಕೊಂಡ್ಬಿಟ್ಟಾರೆ. ಉಡುಪ್ಯಾಮ್ ಉಡುಪ್ಯಾಮ್ ಏನ್ ಮಾಡೋದು ಇವ್ರಿಗೆ, ಏನ್ ಮಾಡ, ಅವ್ರ ಪಾಡಿಗೆ ಅವ್ರಿಗೆ ಇರಲಿ, ಇನ್ನೊಂದು 100,000 ಜನ್ಮ ಆದ್ಮೇಲೆ ಮತ್ತೆ ಅವರಾಗೇನೆ ಪಕ್ವರಾಗ್ಬೇಕು ನೋಡಿ. ಪಕ್ವತೆಯ ಲಕ್ಷಣ ಅಂತಂದ್ರೆ ಅವರಾಗೇನೆ ಪಕ್ವ ಆಗ್ಬೇಕು. ಮೆಚುರಿಟಿ ಇಸ್ ನಾಟ್ ದ ಸರ್ಟಿಫಿಕೇಟ್ ಗಿವನ್ ಬೈ ಎನಿಬಡಿ. No one can certify you that you are a matured person. ನೀ ಪರಿಪಕ್ವನಾಗಿದ್ದೀಯಾ, ನೀ ಪ್ರಬುದ್ಧನಾಗಿದ್ದೀಯಾ, ಅದು ಯಾರೋ ನಮಗೆ ಪ್ರಶಸ್ತಿಗಳನ್ನು ಕೊಡುವಂತಹ ಅಲ್ಲ, ಅಂಥದ್ದಲ್ಲ. ಅವರ ಹೃದಯವನ್ನು ಅವರು ಗೆಲ್ಲಬೇಕು ನೋಡ್ರಿ. ಮೆಚುರಿಟಿ ಅಂದ್ರೆ ಏನು, ಪ್ರಬುದ್ಧತೆ ಅಂದ್ರೆ ಏನು, ತಮ್ಮ ಹೃದಯವನ್ನು ತಾವೇ ಗೆಲ್ಲುವುದು ಮೆಚುರಿಟಿಯ ಲಕ್ಷಣ. ಹೃದಯವನ್ನು ಗೆಲ್ಲುವುದು ಅಂದ್ರೇನು, ಹೃದಯದೊಳಗಿನ ಅಸಮತೋಲತೆಗಳನ್ನು, ಹೃದಯದಲ್ಲಿಯ ಗೊಂದಲಗಳನ್ನು, ಹೃದಯದಲ್ಲಿಯ ತಪ್ಪು ತಿಳುವಳಿಕೆಗಳನ್ನು, ಹೃದಯದಲ್ಲಿಯ ರಾಗದ್ವೇಷಾದಿಗಳಂತೂ ಅವನು ಗೆಲ್ಲಲೇಬೇಕು. ಹೃದಯಗಳಲ್ಲಿ ಹೃದಯದಲ್ಲಿಯ ಪ್ರತಿಕ್ರಿಯಾ ಸ್ವಭಾವಗಳನ್ನು, ಇವುಗಳನ್ನು ಗೆಲ್ಲಬೇಕು. ಅದು ಪ್ರಬುದ್ಧತೆಯ ಲಕ್ಷಣ. ಗೆಲ್ತಾರೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಗೆಲ್ತಾರೆ. ಯಾರ ಮನಸ್ಸಿನ ಲೆವೆಲ್ಗೆ, ಯಾರ ಬುದ್ಧಿ ಲೆವೆಲ್ಗೆ, ಯಾರ ಶರೀರದ ಲೆವೆಲ್ಗೆ, ಮೌನದವರೆಗೂ ಗೆಲ್ತಾರೆ. ಅದು ಒಂದು ಸಾಧನ, ತಪ್ಪೇನಿಲ್ಲ, ಅದು ಮುಂದೆ ಹೋಗುದಿಲ್ಲ. ಪೂಜಾರಿ ಹೇಳ್ತಾರೆ, ಹೂ ಇಸ್ ಅ ವೈಸ್ ಮ್ಯಾನ್, 100% ಮೆಚ್ಯೂರ್ಡ್ ಪರ್ಸನ್ ಇಸ್ ಅ ವೈಸ್ ಮ್ಯಾನ್. ಸಿಟ್ಟಿರ್ತದ ಆದ್ರೆ ಮೆಚ್ಯೂರ್ಡ್ ಸಿಟ್, ದುಃಖ ಇರ್ತದ ಮೆಚ್ಯೂರ್ಡ್ ದುಃಖ, ಪ್ರಬುದ್ಧವಾದ ದುಃಖ, ಪ್ರಬುದ್ಧವಾದ ನಗು, ಪ್ರಬುದ್ಧವಾದ ಮಾತು, ಪ್ರಬುದ್ಧವಾದ ವಿಚಾರ, ಪ್ರಬುದ್ಧವಾದ ಕರ್ಮ, ಎಲ್ಲವೂ ಇರ್ತವೆ. ಅಜ್ಞಾನಿಗೆ ಏನೇನಿರ್ತವೆ ಅವಷ್ಟೂ ಜ್ಞಾನಿಗಿರ್ತವೆ. ಆದರೆ ಅಲ್ಲಿ ಅಪ್ರಬುದ್ಧವಾಗಿರ್ತವೆ, ಇಲ್ಲಿ ನಿಮಗೆ ಆ ಹುಚ್ಚುಚ್ಚಾರ ಇರ್ತವೆ, ಇಲ್ಲಿ ಡಿಸಿಪ್ಲಿನ್ಡ್ ಆಗಿ. ಹೌದಲ್ಲ, ಹುಚ್ಚುಚ್ಚಾರ ಹುಚ್ಚನಾಗಿದ್ದಾನೆ. ಇಲ್ಲಿ ಹಂಗಲ್ಲ, ಇಲ್ಲಿ ಹೇಗಿರ್ತವೆ, ಪ್ರಬುದ್ಧ ವೆಲ್ ಟ್ರೈನ್ಡ್. ಅದೇ ಅಲ್ಲಿ ಅಲ್ಲಿ ಪಾಮರಿನ್ ಡಾಗ್ ಇದ್ದಂಗೆ ಇದು. ಇಲ್ಲಿ ಹಂಗಲ್ಲ, ಇಲ್ಲಿ ಅಲ್ಲ, ಅದೇ ಸ್ನಿಫರ್ ಡಾಗ್ ಹೆಸರು ಹೆಸರು ಸ್ನಿಫರ್ ಡಾಗ್. ಅದು ಡಬಲ್ ಡೋರ್ ಮ್ಯಾನ್, ಇರ್ತದ ಬಾಲ ಇರೋದ್ರೆ ಬಾಲ ಕತ್ತರಿಸಿರ್ತಾರ ಅದು ಬಾಲ ಇರ್ತದೆ ಬಾಲ ಇರ್ತದೆ ಅದು ಫ್ರೆಂಡ್ಲಿ ಫ್ರೆಂಡ್ಲಿ ಡಾಗ್ ಫ್ರೆಂಡ್ಲಿ ಡಾಗ್ ಅದು ಏನ್ ಮಾಡ್ತದೆ ಫ್ರೆಂಡ್ಲಿ ಡಾಗ್ ಸ್ನಿಫರ್ ಬೆಸ್ಟ್ ಸ್ನಿಫರ್ ಹೂ ಇಷ್ಟ ಶಬ್ದ ಹೂ ಹೂ ಅಂತ ಅದು ಹುಬ್ಳಿ ಏರ್ಪೋರ್ಟ್ ನೊಳಗೆ ಬಾಕ್ಸರ್ ಅಂತ ಒಂದು ನಾಯಿ ಆ ಬಾಕ್ಸರ್ ನಾಯಿ ನನ್ನ ಬೆಸ್ಟ್ ಫ್ರೆಂಡ್ ಸೊ ಬಾಕ್ಸರ್ ಅಂತ ಕೂಗ್ತೀನಿ ಇದ್ದಲ್ಲಿಂದ ಬರ್ತದೆ ಬಾಕ್ಸರ್ ಅಂತ ಕೂಗ್ತೀನಿ ಬರ್ತಿತ್ತು ಆಗಿನ ಕಾಲಕ್ಕೆ ಪ್ರಾರಂಭಕ್ಕೆ ಸೊ ನಾನು ನನ್ನ ಬ್ಯಾಗ್ ಬ್ರೀಫ್ ಕೇಸ್ ಹಿಂಗಿಡ್ಕೊಂಡು ಕೂತಿದ್ದೆ ಬಂದು ನನ್ನ ಕಾಲು ನೆಕ್ಕಲಿಕ್ಕೆ ಅದು ಮಾಡಲಿಕ್ಕೆ ನಿಂತು ಎಲ್ಲ ಬಂದ್ಬಿಟ್ರು ಆರೇಳು ಜನ ಪೊಲೀಸರು ಇಬ್ಬರು ಕೈ ಗನ್ನು ಇವತ್ತೊಂದು ಬಂದ್ಬಿಟ್ರು ಬಂದ್ಬಿಟ್ಟು ಕ್ಯಾನ್ ಯು ಓಪನ್ ಯುವರ್ ಬ್ಯಾಗ್ ಒನ್ಸ್ ಅಗೇನ್ ತಲೆ ತೋರಿಸ್ತೀರಾ ಅಂತ ಯಾಕೆ ಅಂದೆ ಅವರೆಲ್ಲ ಚೆಕ್ ಮಾಡಿದ್ದಾರೆ ನಮ್ಮ ನಾಯಿ ನಿಮ್ಮನ್ನು ವಾಸನೆ ನೋಡ್ತಾ ಇದೆ ಅಯ್ಯೋ ನಂದು ಅದ್ರದ್ದು ಬೆಸ್ಟ್ ಫ್ರೆಂಡ್ಶಿಪ್ ರೀ ಅದು ಬಂದು ನೀವು ಫ್ರೆಂಡ್ಶಿಪ್ ಮಾಡೋದನ್ನು ಕಲಿಸಬಾರ್ದು ನಾಯಿಗಳಿಗೆ ಒಟ್ಟು ಫ್ರೆಂಡ್ಶಿಪ್ ಮಾಡೋದನ್ನು ಕಲಿಸಬಾರ್ದು ಇದು ನಾಯಿ ತುಂಬ ಫ್ರೆಂಡು ನನಗೆ ಈ ನಾಯಿ ಎಲ್ಲ ಅಷ್ಟ ಹೇಳಿದೆ ಅವರಿಗೆ ನೀವು ಹುಬ್ಬಳ್ಳಿಯೊಳಗೆ ಎಷ್ಟು ನಾಯಿ ಎಲ್ಲ ನಾಯಿಗಳು ನನ್ನ ಬೆಸ್ಟ್ ಫ್ರೆಂಡ್ಗಳು ನೀವು ಏನ್ರಿ ಮಾತಾಡ್ತೀರಿ ಆ ಒಟ್ಟು ನಾಯಿ ಬಂದು ನನಗೆ ಮೂಸ್ ನೋಡಿದ್ರೆ ಹಂಗಾರೆ ಅಷ್ಟು ದೊಡ್ಡ ಕಳ್ಳ ಅಂತ ನಾನು ಅವ್ರಿಗೆ ಹೇಳಿ ಕಳಿಸ್ಬೇಕಾಯ್ತು ಇಟ್ಸ್ ಅ ವೆರಿ ವೆರಿ ವೆರಿ ಫ್ರೆಂಡ್ಲಿ ಡಾಗ್ ಅದು ಆದ್ರೆ ಕೆಲವು ಎಕ್ಸ್ಪರ್ಸ್ ಏನಂತಾರೆ ವಾಸನೆ ನೋಡಿದ ಅಷ್ಟೇ ಎಕ್ಸ್ಪರ್ಸ್ ಅದು ಅದಕ್ಕೆ ಗೊತ್ತೈತಿಲ್ಲ ಇವನು ಹಿಡಿಬೇಕು ಇವನು ಹಿಡಿಬಾರ್ದು ಇವನು ಕ್ಯಾಚ್ ಮಾಡಬೇಕು ಅದಕ್ಕೆ ಕೂಡ ಟ್ರೈನಿಂಗ್ ಕೊಡಿದ್ರು ಅದು ಬರೀ ಮೂಸ್ ನೋಡೋದಷ್ಟೇ ಕರೆಕ್ಟಾಗಿ ಹಿಡಿದ್ರು ಬೆಟರ್ ದನ್ ಆಲ್ಸಿಷಿಯನ್ ಬೆಟರ್ ದನ್ ಜರ್ಮನ್ ಶೆಫರ್ಡ್ ಡಾಬರ್ಮನ್ ವೈಟ್ ಎರಡೇ ಕಲರ್ ಸಿಗ್ತದೆ ವೈಟ್ ಬ್ರೌನ್ ಕರೆಕ್ಟ್ ವೈಟ್ ಬ್ರೌನ್ ಎರಡೇ ಕಲರ್ ಇಲ್ಲಿ ಏನಿರ್ತದೆ ವೈಟ್ ಬ್ರೌನ್ ಇತ್ತಲ್ಲ ತೋರಿಸಿದ್ರು ಸಲ ಏರ್ಪೋರ್ಟ್ ನೋಡಿ ಅದು ನಾ ಬರ್ತೇನೆ ಅಂದ್ಕೊಳ್ಳಿ ಆ ಕಡೆ ದೂರ ಎಲ್ಲೋ ಕಟ್ಟಿರ್ತಾರ ಆಮೇಲೆ ಆ ಗ್ಲಾಸ್ ನೋಡಿ ನಾನು ನೋಡ್ಕೊಂಡಿರ್ತೀನಿ ಅದು ನೋಡ್ತದೆ ನೋಡಿ ಬಿಡಿಸೋಳಿ ಪ್ರಯತ್ನ ಮಾಡ್ತು ಆದ್ರೆ ಬಿಡಿಸೋಳಿಕ್ ಆಗೋದ್ರು ಸುಮ್ಮನೆ ಪಾಪ ನುಡ್ಕೋ ತಿಂದಿರ್ತು ನಾ ಸಾಗರ ಸಾಗರ ಸ್ವಲ್ಪ ಕರ್ಕೊಂಡ್ಬರ್ಬೇಕು ಪಾಪ ದಾಳಿ ಬಿಡ್ರಿ ಸ್ವಾಮೀಜಿ ನೀವೇ ಎಲ್ಲರೂ ತಗೊಂಡ್ಬರ್ತೀವಿ ಅದು ತನ್ನ ಡ್ಯೂಟಿ ಬಿಟ್ಟಿದ್ರೆ ಮಾಡ್ತಾರೆ ಅದು ಡ್ಯೂಟಿ ಕಳ್ಳರ ಹಿಡಿಬೇಕು ಹಿಡಿತು ಅಂದ್ರೆ ಹಂಗೆ ಮನ ಇದೆ ಚಿತ್ತಮಿತಿ ಧರ್ಮ ಅದನ್ನು ಡೂಸ್ ಅಂಡ್ ಡೋಂಟ್ಸ್ ಡೂಸ್ ಅಂಡ್ ಡೋಂಟ್ಸ್ ಏನಿವೆ ಇವು ಧರ್ಮ ಅಂತ ಅಷ್ಟೊಳಗೆ ನಿಂತು ಬಿಡ್ತಾರೆ ಅವ್ರ ಲೆವೆಲ್ ಅಷ್ಟೇ ಆಮೇಲೆ ಭಗವತ್ ತತ್ವವನ್ನು ಪಂಚವಿಂಶಕ ಇತ್ಯೇಕೆ ಷಡ್ವಿಂಶ ಇತಿ ಚಾಪರೆ ಏಕ ತ್ರಿಶಂಕ ಇತ್ಯಾಹು ಅನಂತ ಇತಿ ಚಾಪರೆ ಇಪ್ಪತ್ನಾಲ್ಕು ಮುಗಿಸಿ ಇಪ್ಪತ್ತೈದನೆಯವನು ಇವನು ಪಂಚವಿಂಶಕ ಪಂಚವಿಂಶಕ ಇಪ್ಪತ್ತೈದನೆಯವನು ಇವನು ಅವ್ರದೇ ಒಂದು ಗ್ರೂಪ್ ತದ್ವಿಧ ಇಪ್ಪತ್ತೈದನೇ ಇಪ್ಪತ್ತಾರನೆಯವನು ಇವನು ಇವ್ರು ಯಾರು ಷಡ್ವಿಂಶಕ ಆಮೇಲೆ ಮತ್ತೊಬ್ಬನಂತಾನೆ ಇಬ್ಬರದು ತಪ್ಪು ನಾನು ಹೇಳ್ತೇನೆ ಕೇಳ ಏನಪ್ಪ ನಿಂದು ಏಕತ್ರಿಂಶಕ ಪಾಶುಪತರ ಮತ ಅಂತ ನೋಟ್ಸ್ ಹಾಕಿದ್ದಾರೆ ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ ಏನ್ ನೋಟ್ ಮಾಡ್ಕೋತೀರಿ ಇಪ್ಪತ್ತೈದು ಯಾರು ಅಂತ ಹೇಳ್ತಾರೆ ಮಹತ್ತು ಅಹಂಕಾರ ಐದು ತನ್ಮಾತ್ರಗಳು, ಏಳು ಪ್ರಕೃತಿಗಳು, ಪ್ರಕೃತಿ ವಿಕೃತಿಗಳು, ಜ್ಞಾನೇಂದ್ರಿಯಗಳು ಐದು, ಕರ್ಮೇಂದ್ರಿಯಗಳ ವಿಷಯಗಳು ಏನವು? ಶಬ್ದ ಶಬ್ದ ಸ್ಪರ್ಶ ರೂಪ ರಸಗಂಧ, ಮನಸ್ಸು, ಹೀಗೆ ಹದಿನಾರು ವಿಕಾರಗಳು. ಈ ಇಪ್ಪತ್ನಾಲ್ಕಕ್ಕಿಂತ ಬೇರೆ ಆಗಿದ್ದು ಯಾವುದು ಅಂದ್ರೆ ಇಪ್ಪತ್ತೈದನೇವನು ಅವನ ಆತ್ಮ ಪುರುಷ. ಬರ್ಕೊಂಡ್ರಿ? ಅಹಂಕಾರ ಮಹತ್ತು, ಅಹಂಕಾರ ಎರಡಾದ್ವಾ, ತನ್ಮಾತ್ರೆಗಳು ಐದು ಏಳಾದ್ವಾ, ಇವೆ ಎಲ್ಲ ಸೇರಿ ಪ್ರಕೃತಿ ವಿಕೃತಿ. ಆಮೇಲೆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಮನಸ್ಸು, ಎಷ್ಟಾದ್ರು ವಿಷಯಗಳು, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಐದು ವಿಷಯಗಳು, ಹದಿನೈದು ಮನಸ್ಸು, ಈಗ ಹದಿನಾರು, ಹದಿನಾರು ಏಳು ಇಪ್ಪತ್ಮೂರು. ಏನಾಯ್ತು? ಜ್ಞಾನೇಂದ್ರ ಐದು, ಕರ್ಮೇಂದ್ರ ಐದು, ವಿಷಯಗಳು ಐದು, ಮನಸ್ಸು ಒಂದು, ಒಟ್ಟು ಹದಿನಾರು ಆದ್ರೂ ಇಲ್ಲೋ, ಮ್ಯಾಲೆ ಹದಿನೇಳು, ಮ್ಯಾಲೆ ಏಳು, ಹದಿನಾರು ಏಳು ಇಪ್ಪತ್ಮೂರು, ಇಪ್ಪತ್ನಾಲ್ಕಲ್ಲಿ ಬಂದು ಮೂಲ ಪ್ರಕೃತಿ, ಕರೆಕ್ಟ್, ಮೂಲ ಪ್ರಕೃತಿ ಬಿಟ್ಟೆ ಬಿಟ್ಟಿನ ಮೂಲ ಪ್ರಕೃತಿ ಇಪ್ಪತ್ನಾಲ್ಕು. ಇವು ಇಪ್ಪತ್ನಾಲ್ಕು ಪುರುಷ ಅಲ್ಲ, ಈ ಇಪ್ಪತ್ನಾಲ್ಕು ಬಿಟ್ಟು ಇಪ್ಪತ್ತೈದನೇದ್ದು ಭಗವತ್ ತತ್ವ. ಆಯ್ತಾ? ಆ ಇಪ್ಪತ್ತನೇ ಇಪ್ಪತ್ತೈದನೇ ಅವನು ಕೂಡ ಅಂತಿಮ ಭಗವತ್ ತತ್ವ ಅಲ್ಲ, ಅದನ್ನ ಬಿಟ್ಟು ಇನ್ನೊಂದಿದೆ ಅಂತ ಸಾಂಖ್ಯ ಹೇಳ್ತಾರೆ. ಇಪ್ಪತ್ತಾರು ಬುದ್ಧಿ, ಬುದ್ಧಿ ಬಂದ್ಲ ಮೊದ್ಲ ಬಂದ್ ಬುದ್ಧಿ, ಷಡ್ವಿಂಶ ಇಪ್ಪತ್ತಾರು. ಈಶ್ವರ ಇಪ್ಪತ್ತಾರನೇವನು. ಹಾ, ಯಾರು ಗೊತ್ತಾ? ಪತಂಜಲಿ ಯೋಗಿಗಳು ನೋಡ್ರಿ. ಆಮೇಲೆ ಮೂರನೇದ್ದು ಏನದು? ಪಾಶುಪತರು, ಏಕತ್ರಿಂಶಕ ಪಾಶುಪತರು. ಯಾರ್ರಿ ಇವರು ಪಾಶುಪತರು? ರಾಗ, ಅವಿದ್ಯ, ನಿಯತಿ, ಕಾಲ, ಕಲಾ, ಮಾಯಾ, ಇವು ಸೇರಿ ಮೂವತ್ತೊಂದು. ಇಪ್ಪತ್ತೈದು ಪ್ಲಸ್ ಆರು ಮೂವತ್ತೊಂದು ಎಂದು ಪಾಶುಪತರು ಭೋಜದೇವಕೃತ ತತ್ವ ಪ್ರಕಾಶಿಕ ಪ್ರಮಾಣ. ಭೋಜದೇವಕೃತ ತತ್ವ ಪ್ರಕಾಶಿಕದಲ್ಲಿ ಹೇಳಿದ್ದಾರೆ ಭಗವತ್ಪಾದಾಚಾರ್ಯರ ಭಾಷ್ಯಕ್ಕೂ ಈ ಫುಟ್ ನೋಟ್ಸ್ಗಳಿಗೂ ಸಂಬಂಧ ಇದೆ ಅಂತ ತಿಳ್ಕೋಬೇಡ್ರಿ. ಅವತ್ತು ಫುಟ್ ಯಾವ, ಅದಕ್ಕೆ ನಾನು ರೇರ್ ಆಗಿ ಫುಟ್ ನೋಟ್ಸ್ಗಳನ್ನ ರೆಫರ್ ಮಾಡ್ತೀನಿ. ಈ ಥರ ಡೀಟೇಲ್ಸ್ ಬೇಕಾಗಿದ್ರೆ ಮಾತ್ರ ಫುಟ್ ನೋಟ್ಸು. ಫಿಲಾಸಫಿ ಬಂದ ನಾನು ಫುಟ್ ನೋಟ್ಸ್ ರೆಫರ್ ಮಾಡೋದಿಲ್ಲ. ನಾನು ಮೊದಲು ಹೇಳಿದ್ದೀನಿ ನಿಮಗೆ, ನೀವು ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಫುಟ್ ನೋಟ್ಸ್ ಏನವಲ್ಲ, ಇವು ಭಗವತ್ಪಾದರ ಇಂಟರ್ಪ್ರಿಟೇಷನ್ ಅಲ್ಲ. ಇವು ಸೊಳ್ಳೆ ಸಪೂರ್ ಸ್ವಾಮೀಜಿ ಇರ್ಬೋದು, ಎಕ್ಸ್ ಪರ್ಸನ್ ಯಾರೇ ಇರ್ಬೋದು, ಈ ಹೃದಯ ನೋಡ್ರಿ, ಭೋಜದೇವಕೃತ, ಭೋಜದೇವ ಅಂತ ಒಬ್ಬನೊಬ್ಬ ಪಂಡಿತ, ಒಬ್ಬನೊಬ್ಬ ವಿಶ್ಲೇಷಕ ಚಿಂತಕ ಬರೆದಿರ್ಬೋದು. ತತ್ವ ಪ್ರಕಾಶಿಕ ಅನ್ನೋ ಗ್ರಂಥದಲ್ಲಿ ಬರೆದಿದ್ದಾರೆ. ಹಾಗೆ ಫುಟ್ ನೋಟ್ಸ್ನಲ್ಲಿ ಯಾರ್ಯಾರ್ದು ರೆಫರೆನ್ಸ್ ಇರ್ತದೆ. ನೀವು ಆ ರೆಫರೆನ್ಸ್ ಅದನ್ನು ನೀವು ಭಗವತ್ಪಾದರು ಹೇಳಿದ್ದಾರೆ ಅಂತ ತೊಗೊಂಡ್ಬಿಟ್ರಿ ಅಂತಂದ್ರೆ ನೀವು ಡಿಟ್ರ್ಯಾಕ್ ಆಗ್ಬಿಟ್ಟು. ಆದಷ್ಟು ರೆಫರ್ ಮಾಡಲಿಕ್ಕೆ ಹೋಗ್ಬೇಡಿ ನೀವು. ನಾನು ಯಾಕೆ ರೆಫರ್ ಮಾಡೋದಿಲ್ಲ ಅಂತಂದ್ರೆ, ರೆಫರ್ ಮಾಡುವಂಥ ವಿಷಯ ಅಲ್ಲ, ಅದನ್ನು ರೆಫರ್ ಮಾಡೋದಿಲ್ಲ ನಾವು. ಸಾಮಾಜಿನ ಹೇಳಲೇ ಇಲ್ಲ, ಸಾಮಾಜಿನ ಹೇಳಲೇ ಇಲ್ಲ ಅಂತ ನನ್ನ ಹತ್ರ ತರಬೇಡ್ರಿ. ನಾನು ಹೇಳಲಿಲ್ಲ, ನೀವು ಯಾರಿಗೂ ಹೇಳಬೇಡ್ರಿ ಅಂತ ನಾನು ಹೇಳಲಿಲ್ಲ. ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಿ, ನೀವು ಒಂದು ವೇಳೆ ಫುಟ್ ನೋಟ್ಸ್ ಒಳಗಿನ ಈ ನೋಟ್ಸ್ಗಳನ್ನು, ನೀವು ಫಿಲಾಸಫಿಕಲ್ ನೋಟ್ಸ್ಗಳನ್ನು ಇನ್ಫಾರ್ಮೇಟಿವ್ ನೋಟ್ಸ್ಗಳವಲ್ಲ, ದಟ್ಸ್ ಓಕೆ. ಮಾತ್ರಗಳು ಏನು, ಮಹತ್ವ ಅಂದ್ರೆ ಏನು, ಇನ್ಫಾರ್ಮೇಟಿವ್, ಅವುಗಳಿಗೆ ನೀವು ರೆಫರ್ ಮಾಡ್ಬೇಕಾಗ್ತದೆ. ಅಲ್ಲಿ ಇಲ್ಲಿ ಬುಕ್ ರೆಫರ್ ಮಾಡ್ಬೇಕಂತ ಎಲ್ಲ ಇಲ್ಲೇ ಇರ್ತದೆ, ರೆಫರ್ ಮಾಡ್ಬೋದು. ಆದ್ರೆ ಫಿಲಾಸಫಿಕಲ್ ನೋಟ್ಸ್ ಏನಿವೆ ಅವುಗಳನ್ನ ರೆಫರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅಲ್ಲಿಗೆ ಏಕತ್ರಿಂಶಕ ಇತ್ಯಾವು ಅನಂತ ಇತಿಚ ಅಪರೇ, ಕೊನೆಯವರು ಬಂದ್ರಿ ಇವರು ಏನಂತ ಹೇಳ್ತಾರೆ, ಭಗವತ್ ತತ್ವ ಇದು ಅನಂತ. ಲೋಕಾಂ ಲೋಕವಿದ ಪ್ರಾಹು ಆಶ್ರಮ ಇತಿ ತದ್ವಿಧ, ಸ್ತ್ರೀ ಪುಂ ನಪುಂಸಕಂ ಲೈಂಗಾಃ, ಸ್ತ್ರೀ ಪುಂ ನಪುಂಸಕಂ ಲೈಂಗಾಃ, ಪರಾ ಪರಮಥಾ ಪರೇ ಲೋಕಾನ್ ಲೋಕವಿದಃ. ಲೋಕ ಅಂದ್ರೆ ಊರ್ಧ್ವ ಲೋಕ, ಅಧ ಲೋಕ ಅಲ್ಲ. ಲೋಕ ಅಂದ್ರೆ ಇಲ್ಲಿ ಜನ, ಜನರಿಂದ ನಾನು ಬಂದೆ ಜನ ಲೋಕವಿದಃ. ಲೋಕಾನ್ ಲೋಕವಿದಃ ಅವ್ರೇಂತಾರೆ, ದೇವರ ತತ್ವ ಅಂದ್ರೆ ಏನು, ಭಗವತ್ ತತ್ವ ಅಂದ್ರೆ ಈ ಜನರೇ ಭಗವತ್ ತತ್ವ. ಭಗವಂತ ಇಟ್ಟಾನ ನಾ ಇಟ್ಟೇನೆ ಅಲ್ಲ, ಈ ಜನ ಇಟ್ಟಾರ ನಾ ಇಟ್ಟೇನೆ. ಈ ಜನ ಬೇಡ ಅಂದ್ರೆ ನಾ ಇಳಿತೇನೆ, ಭಗವಂತ ಇಳಿತಂದ್ರೆ ಇಳಿತೇನೆ ಅಂತಲ್ಲ. 90% ಆಫ್ ದಿ ಪೊಲಿಟಿಷಿಯನ್ಸ್ ಹ್ಯಾವ್ ಸ್ಟಾಪ್ಡ್ ದೇರ್ ಥಿಂಕಿಂಗ್ ಓನ್ಲಿ ಟು ದಟ್. ವೈ ಲೋಕವಿದಃ. ಇನ್ನ 21st century ಭಗವತ್ ತತ್ವ ಅಂದ್ರೆ ಏನ್ರಿ, ಮಠ, ಮಠನ ಭಗವತ್ ತತ್ವ, ಆಶ್ರಮ ಅಥವಾ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಅಲ್ಲಿಗೆ ನಿಂತು ಬಿಡ್ತು. ಇದೇ ಭಗವತ್ ತತ್ವ. ಇನ್ನ ಸ್ತ್ರೀ ಪುರುಷ ನಪುಂಸಕಂ ಲೈಂಗಾಹ, ಇವರು ಲಿಂಗವಿದಃ. ಈ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕ ಲಿಂಗ, ಪರ ಅಪರಂ ಅಥ ಅಪರೇ. ಮತ್ತು ಕೆಲವು ಮಂದಿ ಭಗವತ್ ತತ್ವನ ಪರ ಎಂದು, ಇನ್ನು ಕೆಲವರು ಅಪರ ಎಂದು ಅವರು ಹೇಳ್ಕೊಡ್ತಾರೆ. ಇವರೆಲ್ಲರೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ನಿಂತವರು. ಇನ್ನು ಕೊನೆಯವರು, ಸೃಷ್ಟಿ ಇತಿ ಸೃಷ್ಟಿವಿದಃ, ಲಯ ಇತಿ ಚ ತದ್ವಿದಃ, ಸ್ಥಿತಿ ರೀತಿ ಸ್ಥಿತಿವಿದಃ, ಸರ್ವೇ ಚೇಹತು ಸರ್ವದಾ. ಇವೆಲ್ಲವೂ ಕೂಡ ಆತ್ಮನಲ್ಲಿ ಕಲ್ಪಿತವಾದದ್ದು. ಸ್ತ್ರೀ ಪುರುಷ ನಪುಂಸಕ, ದಿಕ್ಕು ಕಾಲ, ಬ್ರಹ್ಮಚರ್ಯ ಆಶ್ರಮ, ವಾನಪ್ರಸ್ಥಾಶ್ರಮ, ಮಠಗಳು, ಆಶ್ರಮಗಳು, ದೇವಸ್ಥಾನಗಳು, ಇವೇ ಎಲ್ಲವೂ ಕಲ್ಪಿತ ಎನ್ನ ಅವು ಕಲ್ಪಿತವಾಗದೇ ಇರ್ತಾವ, ಅವೆಲ್ಲವೂ ಕಲ್ಪಿತ. ಅವು ಎಷ್ಟು ಸತ್ಯವಾಗಿ ಹೋಗಿವೆ ಈ ಸೆಂಚುರಿಯೊಳಗೆ, ಈ ಕಲಿಯುಗದೊಳಗೆ. ಇವತ್ತಿಗೂ ನಾವು ಇನ್ನೂ ಹೇಳ್ತೀವಿ, ಇದು 5000 ವರ್ಷದ ದೇವಸ್ಥಾನ, ಇದು 3000 ವರ್ಷದ ದೇವಸ್ಥಾನ. ಮೂರ್ತವಿದಃ ಯಾರವರು, ಕಲ್ಪಿತಃ. ರೈಟ್ ರೈಟ್ ಇನ್ ಫ್ರಂಟ್ ಆಫ್ ವರಸಿದ್ಧಿ ವಿನಾಯಕ, ಇಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ಸರ್ಸ್ ಯು, ದಿಸ್ ಈಶ್ವರ ಇಸ್ ಕಲ್ಪಿತ. ನನ್ನ ಶಬ್ದ ಸರಿಯಾಗಿ ನೋಡ್ಕೊಳ್ಳಿ, ಇಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ಸರ್ಸ್ ಯು, ಇದು ಕಲ್ಪಿತ. ಯಾ ಒಂದಿರ್ ಇಸ್ ವಿಕಲ್ಪಿತ. ರೈಟ್ ವಿತ್ ದ ಟಿಯರ್ಸ್ ಇನ್ ಯುವರ್ ಐಸ್ ಆರ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ಅದು ವಿಕಲ್ಪ ಅನ್ನುವುದು ಸ್ಪಷ್ಟ ತಿಳುವಳಿಕೆ ನಿನಗಿತ್ತು ಅಂತಂದ್ರೆ ಯಾವ ಒಂದರೆ ಮಾತು ಅಲ್ಲ, ಹೇಳುವುದು ಅಲ್ಲ, ಸ್ಟೇಟ್ಮೆಂಟ್ ಅಲ್ಲ, ವ್ಯಕ್ತಪಡಿಸೋದು ಅಲ್ಲ, ಮೆಚುರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ತಿಳುವಳಿಕೆ ಅಂತ ಶಬ್ದ ಹೇಳಿದೆ. ನಾಟ್ ಎನ್ ಆರ್ಡಿನರಿ ಥಿಂಗ್. ತೀರ್ಥ ತಗೋತಿರ್ತೀವಿ. ಡು ಯು ಸೀ ಇಟ್ ಆಸ್ ಎ ಸೊ ಅದು ವ್ಯಾವಹಾರಿಕ ಸತ್ಯಂ. ಈವನ್ ದಟ್ ವ್ಯಾವಹಾರಿಕ ಸತ್ಯಂ ಇಸ್ ಆಲ್ಸೋ ವಿಕಲ್ಪಿತ. ಇಟ್ ಮೀನ್ಸ್ ಯು ಆರ್ ಅಲ್ಟಿಮೇಟ್ಲಿ ಸೀಯಿಂಗ್ ಎವ್ರಿಥಿಂಗ್ ಇಸ್ ಪರಮಾರ್ಥಿಕ. ಬಣ್ಣ ಹಚ್ಚಿದ್ರು ಮಣ್ಣೆ, ಡಿಸೈನ್ ಮಾಡಿದ್ರು ಮಣ್ಣೆ, ಬಟ್ಟೆ ತೊಡಿಸಿದ್ರು ಮಣ್ಣೆ, ತುಂಡಾದ್ರು ಮಣ್ಣೆ ಅಂತ ನೀನು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿಲ್ಲವೇ ಒಂದು ಮಣ್ಣಿನ ಗೊಂಬೆಯ ಬಗ್ಗೆ. ಚಂದ ಚಂದ ಪೇಂಟ್ ಮಾಡ್ತಾರೆ ಮಣ್ಣೆ, ಬಟ್ಟೆ ತೊಡಿಸ್ತಾರೆ ಮಣ್ಣೆ, ಹೆಸರಿಡುತ್ತಾರೆ ಮಣ್ಣೆ. ನನಗೊಂಬಿ ನನಗೊಂಬಿ ಅಂತ ವ್ಯವಹಾರ ಮಾಡ್ತಾರೆ ಮಣ್ಣೆ. ಅದನ್ನು ಹೇಳ್ತೀನಿ ಎಲ್ಲರಿಗೂ ಎದುರುಗಡೆ. ಏ ನಿನ್ನ ಬುದ್ಧಿ, ನಿನ್ನ ನಿನ್ನ ಜ್ಞಾನ, ಬುದ್ಧಿ ಸಹಿತ ಅಲ್ಲ, ನಿನ್ನ ಜ್ಞಾನ ಹೇಳ್ತದೋ, ಏ ನಿನ್ನ ಮಾತು ಹೇಳ್ತದೆ, ಜ್ಞಾನ ಹೇಳ್ತದೆ. ಸಹಜವಾಗಿ ಹೇಳ್ತದೋ ಮನನ ಮಾಡಿ ಹೇಳ್ತದೋ? ಸಹಜವಾಗಿ ಹೇಳ್ತದೆ. ಅಷ್ಟು ಸಹಜ ಬ್ರಹ್ಮತತ್ವ ನಿಮ್ಮ ಎದುರಿಗಿರಬೇಕು. ಇನ್ನು ಸೃಷ್ಟಿ ಆಯಿತು, ಲಯ ಆಯಿತು, ಸ್ಥಿತಿ ಓಕೆ. ಅಲ್ಟಿಮೇಟ್ಲಿ ನೂರಾರು ಭಾಷ್ಯ. ಪ್ರಾಣ ಪ್ರಾಜ್ಞ ಬೀಜಾತ್ಮ ತತ್ಕಾರ್ಯ ಭೇದಾಹಿ ಇತರೆ ಸ್ಥಿತ್ಯಂತಹ ಅನ್ಯೇ ಚ ಸರ್ವೇ ಲೌಕಿಕಾಃ. ಪ್ರಾಣ ಪ್ರಾಣ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಜಿಜ್ಞಾಸ ಹೌದೇ, ಮೊದಲನೇ ಇತ್ತು. ಮೊದಲನೇ ಪ್ರಾಣ, ಆ ಪ್ರಾಣದ ಬಗ್ಗೆ ಅವ್ರು ಹೇಳಿದ್ದಾರೆ, ನೀನು ಹಿರಣ್ಯ ಗರ್ಭ ಅಂತ ತಗೋಬಾರ್ದು, ತಟಸ್ಥೇಶ್ವರ ಅಂತನೂ ತಗೋಬಾರ್ದು. ಆ ನೀನೇನಂತ ತಗೋಬೇಕು ಅದನ್ನ ಪ್ರಾಜ್ಞ. ಇದಕ್ಕೆ ಫಿಲಾಸಾಫಿಕಲ್ ಡಿಸ್ಕಷನ್ ಅಂತ. ಇದು ಇನ್ಫಾರ್ಮೇಟಿವ್ ಅಲ್ಲ, ಇದು ಫಿಲಾಸಫಿ. ಇದು ನಿಮಗೆ ಕನ್ವಿನ್ಸ್ ಆಗಿದ್ರೆ ಮಾತ್ರ ರೆಫರ್ ಮಾಡ್ರಿ, ನಿಮಗೆ ಕನ್ವಿನ್ಸ್ ಆಗಿಲ್ಲ ಅಂತಂದ್ರೆ ನೀವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಣ ಅಂದ್ರೆ ಪ್ರಾಣ ಅಂತಲೇ ಶಬ್ದ ಉಪಯೋಗ ಮಾಡ್ರಿ. ಪ್ರಾಣ ಅಂದ್ರೆ ಅವರು ಫಿಲಾಸಾಫಿಕಲ್ ಡಿಸ್ಕಷನ್ ಅವ್ರು ಹೇಳ್ತಾರೆ, ಪ್ರಾಣ ಅಂದ್ರೆ ಪ್ರಾಜ್ಞ. ಈಗ ಕನ್ವಿನ್ಸ್ ಆಗಿದೆಯಲ್ಲ ಅಂತ ಹೆಂಗ್ ಗೊತ್ತಾಗಬೇಕು? ಈ ಪ್ರಾಜ್ಞ ಇವನು ಬೀಜ, ಪ್ರಾಜ್ಞನು ಬೀಜ. ರೆಫರ್ ಮಾಡ್ರಿ ಮೊದಲನೇ ಶ್ಲೋಕಗಳು, ಹಿಂದಿನ ಪೂರ್ವದಲ್ಲಿ ಶ್ಲೋಕಗಳು ರೆಫರ್ ಮಾಡಿದಾಗ ಕಂಡು ಬರ್ತದೆ, ಬೀಜಾತ್ಮನಿಂದ ಕನಸು ಹೊರಗೆ ಬರ್ತದೆ. ಆನಂತರ ಭೌತಿಕವಾದ ಕರ್ಮಗಳು ಹೊರಗೆ ಬರ್ತವೆ. ಇವರೆಲ್ಲರಿಗೂ ಬೀಜ ಯಾವುದು ಅಂತಂದ್ರೆ ಪ್ರಾಜ್ಞ. ಪ್ರಾಜ್ಞನಿಂದ ತೈಜಸ, ಪ್ರಾಜ್ಞನಿಂದ ವಿಶ್ವ, ಪ್ರಾಜ್ಞನು ಮಾತ್ರ ಯಾವತ್ತಿಗೂ ಬೀಜ ರೂಪದಲ್ಲಿ ಇರ್ತಾನೆ. ಸೊ ಅದರ ಡಿಸ್ಕಷನ್ ಮೊದಲನೇ ಚಾಪ್ಟರ್ನಲ್ಲಿ ಆಗಿದೆ. ಪ್ರಾಣ ಪ್ರಾಜ್ಞ ಬೀಜಾತ್ಮ, ಇನ್ನು ಹೊರಗೆ ಬಂದಾಗ ಏನಾಗ್ತದೆ? ತತ್ ಕಾರ್ಯ ಭೇದಾಹಿ ಇತರೆ ಸ್ಥಿತ್ಯಂತಹ ಅನ್ಯೇ ಚ ಸರ್ವೇ ಲೌಕಿಕ. ಆ ಪ್ರಾಣನಿಂದಲೇ ಆ ಬೀಜದಿಂದಲೇ ಅನೇಕಾನೇಕ ಕಾರ್ಯ ಭೇದವು. ಏನ್ರು ಕೋಗಿಲ ಕೋಗಿಲ ಸೊ ಅವ್ರು ಹೇಳ್ತಾರೆ ಪ್ರಾಣ ತತ್ ಕಾರ್ಯ ಭೇದಾಗಿ ಇತರೆ ಸ್ಥಿತ್ಯಂತಹ. ಒಂದೊಂದು ಒಂದೊಂದು ಅಂಶ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿ ಕೂಡ ಸರ್ವೇ ಲೌಕಿಕಾಹ, ಎಲ್ಲವೂ ಲೌಕಿಕವೇ ಅನಿಸ್ಕೊಳ್ತವೆ. ಎಲ್ಲ ಭಾವಗಳು ಕೂಡ ಲೌಕಿಕ ಭಾವಗಳು ಅನಿಸ್ಕೊಳ್ತವೆ. ಅವಷ್ಟು ಆ ಜೀವರಾಶಿಗಳ ಕಾರ್ಯ ವಿಶೇಷಗಳು. ತತ್ ಕಾರ್ಯ ಭೇದಾಗಿ ಇತರೆ ಸ್ಥಿತ್ಯಂತಹ ಅನ್ಯೇಚ ಸರ್ವೇ ಲೌಕಿಕಾಹ, ಲೌಕಿಕ ಭಾವಗಳು. ಲೌಕಿಕ ಭಾವಗಳ ಲೌಕಿಕ ನಾಮರೂಪ ಉಪಾಧಿಗಳು ಪದಾರ್ಥಗಳು. ವೇದಾಂತದ ಶಬ್ದಗಳಲ್ಲಿ ಹೇಳಬೇಕು ಅಂತಂದ್ರೆ, ವ್ಯಾವಹಾರಿಕವಾಗಿ ಹೇಳಬೇಕು ಅಂತಂದ್ರೆ, ನಾಮರೂಪಗಳು ಏನು ವ್ಯಾವಹಾರಿಕವಾಗಿ ಲಭ್ಯವೆ, ಅವು ಕಲ್ಪಿತಗಳು, ಎಲ್ಲವೂ ಕಲ್ಪಿತ. ಯಾರ ಕಾರ್ಯ ಇದು? ಪ್ರಾಜ್ಞನ ಕಾರ್ಯ. ಅದನ್ನ ಪ್ರಾಣ ಅನ್ನೋ ಶಬ್ದವನ್ನ ಪ್ರಾಜ್ಞ ಅಂತ. ಇದು ನೋಡ್ರಿ, ಈಗ ಇದು ಫಿಲಾಸಫಿಕಲ್ ಡಿಸ್ಕಷನ್ ಫುಟ್ ನೋಟ್ಸ್ ನೋಡಿ, ಆದರೆ ಭಾಷೆದವ್ರಿಗೂ ಅದೇ ಇದೆ. ಅದು ನೀವು ರೆಫರ್ ಮಾಡಲಿಕ್ಕೆ ತೊಂದರೆ ಇಲ್ಲ. ಭಾಷ್ಯದಲ್ಲಿ ಪ್ರಮಾಣ ನೀವು ಗುರುತಿಸಬೇಕೇ ವಿನಃ ಇನ್ನು ಯಾವುದೋ ಲೇಖಕರಲ್ಲಿಯೋ ಇನ್ನು ಯಾವುದೋ ಪುಸ್ತಕದಲ್ಲಿಯೋ ಪ್ರಮಾಣ ಗುರುತಿಸಬಾರ್ದು. ಆವಾಗ ನಾವು ಅದನ್ನು ರೆಫರೆನ್ಸಿಗೆ ತಗೋಬಾರ್ದು. ಹಾಗಿದ್ದರೆ ಅದನ್ನು ನಾವು ರೆಫರೆನ್ಸಿಗೆ ತಗೋಬಾರ್ದು. ಇದನ್ನು ತಗೊಳ್ಳಿ ಕಡ್ಡಿ ಇಲ್ಲ. ಯಾಕೆ ಇದು ಹೇಗಿದೆ ಅಂತಂದ್ರೆ ನೋಡ್ರಿ, ನಾ ಅವತ್ತು ಯಾವತ್ತು ಶುರು ಮಾಡಿದೆ ಕೋರ್ಸ್ ಆವಾಗ ನಿಮಗೇನು ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಕಾರಣ ಅಂದ್ರೆ ಅದಕ್ಕೂ ಟೈಮ್ ಬರಬೇಕಲ್ಲದಕ್ಕೂ. ಸೊ ಏನು ಹೇಳ್ತಾರೆ ಇಲ್ಲಿ, ಪ್ರಾಣ ಪ್ರಾಜ್ಞ ಬೀಜಾತ್ಮ ತತ್ ಕಾರ್ಯ ವೇದಾಹಿ ಇತರೆ ಸ್ಥಿತ್ಯಂತಹ ಅನ್ಯೇಚ ಸರ್ವೇ ಲೌಕಿಕಾಹ. ಸರ್ವ ಪ್ರಾಣಿ ಪರಿಕಲ್ಪಿತ ಭೇದಾಹ, ಎಲ್ಲವೂ ಕೂಡ ಇವು ವಿಕಲ್ಪಗಳೇ. ಈ ವಿಕಲ್ಪಗಳ ಮೂಲ ಎಲ್ಲಿ? ಅಜ್ಞಾನದಲ್ಲಿ. ಅಜ್ಞಾನ ಸ್ಥಿತಿ ಯಾವುದು? ಪ್ರಾಜ್ಞ. ಪ್ರಾಜ್ಞನ ಆ ಸ್ಥಿತಿಯಲ್ಲಿ ಏನೂ ಗೊತ್ತಿಲ್ಲ, ಅಲ್ಲಿಂದ ಬೀಜಗಳು ಚಿಗುರ್ತವೆ, ಮ್ಯಾನಿಫೆಸ್ಟ್ ಆಗ್ತಾ ಬರ್ತವೆ. ಅವು ಚಿಗುರಿ ದೇಹದಲ್ಲಿ ವ್ಯಕ್ತವಾಗಲಿಲ್ಲ ಅಂದ್ರೆ ಕನಸು ಅನ್ಸ್ಕೊಳ್ತವೆ. ಆ ಚಿಗುರಿ ಅದು ಮೊಳಕೆ ಒಡೆದು ಅದು ಕರ್ಮದಲ್ಲಿಯೂ ಕೂಡ ಅದು ಹೊರಗೆ ಬಂದದ್ದೇ ಆದ್ರೆ ಅದು ಜಾಗೃತ ಅನ್ಸ್ಕೊಳ್ತವೆ. ಆಯ್ತಾ ರೆಫರ್? ಸರ್ವ ಪ್ರಾಣಿ ಪರಿಕಲ್ಪಿತ ಭೇದಾಹ. ಸರ್ವ ಭೇದಾಹ ಪ್ರಾಣಿ ಪರಿಕಲ್ಪಿತ, ಎಲ್ಲ ಭೇದಗಳು ಲೌಕಿಕ ಭೇದಗಳು ಪ್ರಾಣಿ ಪರಿಕಲ್ಪಿತ, ಮನುಷ್ಯನ ಕಲ್ಪನೆಗಳು ಮಾತ್ರ. ಹೇಗಪ್ಪ ಉದಾಹರಣೆ? ರಜ್ವಾಮಿವ ಸರ್ಪಾದಯ, ಹಗ್ಗದಲ್ಲಿ ಹಾವುಗಳು ವಿಕಲ್ಪಿಸಿಕೊಂಡಂತೆ. ತತ್ಶೂನ್ಯ ಆತ್ಮನಿ ಆತ್ಮಸ್ವರೂಪ ಅನಿಶ್ಚಯ ಹೇತೋ ಅವಿದ್ಯೆಯ ಕಲ್ಪಿತ ಇತಿ ಪಿಂಡೀಕೃತ ಅರ್ಥ. ತಾತ್ಪ ಪಿಂಡೀಕೃತ ಅಂದ್ರೆ ತಾತ್ಪರ್ಯ. ತಾತ್ಪರ್ಯವಾಗಿ ಹೇಳಬೇಕು ಅಂದ್ರೆ ಇಷ್ಟೇ. ಏನು? ಅವಿದ್ಯೆಯ ಕಲ್ಪಿತ. ಯಾಕ್ರಿ ಅವಿದ್ಯೆ ಅಂತೀರಿ? ಆತ್ಮಸ್ವರೂಪ ಅನಿಶ್ಚಯ ಹೇತೋ. ಆತ್ಮಸ್ವರೂಪ ಯಥಾವತ್ತಾಗಿ ಹೇಗಿದೆ ಅಂತ ನಮಗೆ ತಿಳಿಸ್ಲಿಕ್ಕೆ ಆಗದೇ ಇದ್ದಾಗ, ಗುರುತಿಸ್ಲಿಕ್ಕೆ ಆಗದೇ ಇದ್ದಾಗ, ನಾವು ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಇನ್ನೂ ಅಜ್ಞಾನ ಇದೆ ಅಂತರ್ಥ. ಅದಕ್ಕೆ ಅವಿದ್ಯೆಯ ಕಲ್ಪಿತ. ಆ ಅವಿದ್ಯೆ ಇದ್ದರಿಂದಾಗಿ ಇವೆಲ್ಲ ವಿಕಲ್ಪಗಳು ಹೊರಗೆ ಬಂದಿವೆ. ಇತಿ ಪಿಂಡೀಕೃತ ಅರ್ಥ. ಪಿಂಡೀಕೃತ ಅಂದರೆ ತಾತ್ಪರ್ಯವಾಗಿ ಅರ್ಥ. ಪ್ರಾಣಾದಿ ಶ್ಲೋಕಾನಾಂ ಪ್ರಾಣಾದಿ ಶ್ಲೋಕಾನಾಂ ಪ್ರತ್ಯೇಕಂ ಪದಾರ್ಥ ಪ್ರತ್ಯೇಕಂ ಪದಾರ್ಥ ವ್ಯಾಖ್ಯಾನೇ ವ್ಯಾಖ್ಯಾನೇ ಫಲ್ಗು ಪ್ರಯೋಜನತ್ವಾತ್ ಫಲ್ಗು ಪ್ರಯೋಜನತ್ವಾತ್ ಸಿದ್ಧ ಪದಾರ್ಥತ್ವಾಚ್ಚ ಸಿದ್ಧ ಪದಾರ್ಥತ್ವಾಚ್ಚ ಯತ್ನಃ ನ ಕೃತಃ ಮುಂದೆ ಆ ಶ್ಲೋಕಗಳಲ್ಲಿ ಪ್ರಾಣ ಅಂತ ಬರ್ತದೆ. ಆ ಪ್ರಾಣ ಮನಸ್ಸು ಬುದ್ಧಿ ಹೀಗೆಲ್ಲ ಬರ್ತವೆ. ಅವೆಲ್ಲವನ್ನು ಶಬ್ದಗಳು ತಿಳಿದೇ ಇದ್ದ ಶಬ್ದಗಳಾಗಿದ್ದರಿಂದಾಗಿ ಅವುಗಳ ವ್ಯಾಖ್ಯಾನವು ಗೊತ್ತೇ ಇದ್ದರಿಂದಾಗಿ ನಾವು ಹೆಚ್ಚಿಗೆ ವಿವರಣೆಗೆ ಹೋಗಿಲ್ಲ ಅಂತ ಭಾಷ್ಯಕಾರರು ಹೇಳ್ತಾರೆ. ಪ್ರಾಣಾದಿ ಶ್ಲೋಕಾನ ಪ್ರತ್ಯೇಕಂ ಪದಾರ್ಥ ವ್ಯಾಖ್ಯಾನೆ ಫಲುಗು ಪ್ರಯೋಜನತ್ವಾತ ಹೇಳಿದ್ರೋಗೆ ಏನರ್ಥ ಇದೆ? ಆದ್ದರಿಂದ ಸಿದ್ಧ ಪದಾರ್ಥತ್ವಾಚ ಈಗಾಗಲೇ ಅವುಗಳ ಅರ್ಥ ಸಿದ್ಧವಾಗಿದ್ದೇ ಇದೆ, ಗೊತ್ತಿದ್ದೇ ಇದೆ. ಆದ್ದರಿಂದ ನಾವು ಹೇಳಲಿಕ್ಕೆ ಹೋಗಿಲ್ಲ. ಯತ್ನ ನ ಕೃತ ಪ್ರಯತ್ನ ನ ಕೃತ, ನಾವು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೋಗಿಲ್ಲ. ಎಂ ಭಾವಂ ದರ್ಶಯೇದ್ಯಸ್ಯ ತಂ ಭಾವಂ ಸತು ಪಶ್ಯತಿ ತಂ ಚಾವತಿ ಸ ಭೂತ್ವಾಸೌ ತಗ್ರಹ ಸಮುಪೈತಿ ತಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ.